ರಜಾ ದಿನ ಸಿಗುತ್ತೆ, ಹಬ್ಬದ ದಿನ ಸಿಗುತ್ತೆ. ನಾನಂತೂ ಬುಕ್ ಮಾಡೋದನ್ನೇ ನಿಲ್ಸಿದೀನಿ, ಬುಕಿಂಗ್ ಮಾಡಲ್ಲ, ಡೆಲಿವರಿ ಹುಡುಗನ್ಗೂ ವೇಟ್ ಮಾಡಲ್ಲ. ಅಯ್ಯೋ, ತಿಂಗಳ ಕೊನೆ ಸಂಬಳನೂ ಆಗಿಲ್ವಲ್ರಿ. 2 ಕೆಜಿ ಸಿಲಿಂಡರ್ ಇದೆಯಲ್ಲ. 2 ಕೆಜಿನ? ಹೌದು, 2 ಕೆಜಿ ಸಿಲಿಂಡರ್ ತರಕಾರಿ ತಂದು ಹಾಕಿ ತರಬಹುದು. ಹೌದಾ, ಸದ್ಯ 2 ಕೆಜಿ ಸಿಲಿಂಡರ್ ಸಿಗ್ತಲ್ಲ. ರೀ ಗೀತಾ, ದಸರಾ ಹಬ್ಬ ಪ್ರಯುಕ್ತ ವಿಶೇಷ ರಿಯಾಯಿತಿ ಇದೆ ಗೊತ್ತಿಲ್ವಾ ನಿಮ್ಗೆ? ಈಗ ಲಿಟಲ್ ಗ್ಯಾಸ್ ನಲ್ಲಿ ಡ್ರಾಪ್ ಇನ್ ಪಿಕ್ಅಪ್, ಹೊಸ ಗಾಲಿ, ಹೊಸ ಬೆಳಕು. ಲಿಟಲ್ ಗ್ಯಾಸ್ ಗವರ್ಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾತ್, ಮೈಸೂರು. ಮತ್ಸ್ಯ ತರಂಗ, ಮತ್ಸ್ಯ ತರಂಗ, ಮತ್ಸ್ಯ ತರಂಗ. ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿ ಮತ್ಸ್ಯ ತರಂಗ. ಬಂಗಡಿ ಮೀನು ಬಳುಕಿದಾಗ ರೈತ ಬಾಂಧವರೇ, ಇಂದಿನ ಮತ್ಸ್ಯ ತರಂಗ ಬಾನುಲಿ ಸರಣಿಯಲ್ಲಿ ಜಲವಿನ್ಯಾಸಗಳಲ್ಲಿ ಮೀನು ಕೃಷಿಯನ್ನು ಕುರಿತು ಟಿ ನರಸೀಪುರ ತಾಲೂಕು ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಕೆಬಿ ಶ್ವೇತಾ ಅವರೊಂದಿಗೆ ಸಂದರ್ಶನವಿದೆ. ಶ್ವೇತಾ ಅವರೇ, ನಮಸ್ಕಾರ. ನಮಸ್ತೆ ಸರ್. ತಾವು ಇವತ್ತಿನ ದಿವಸ ಜಲ ವಿನ್ಯಾಸಗಳಲ್ಲಿ ಮೀನು ಕೃಷಿಯನ್ನು ಯಾವ ರೀತಿ ಮಾಡಬಹುದು, ಏನೆಲ್ಲ ತಾಂತ್ರಿಕತೆಗಳು ಲಭ್ಯ ಇದ್ದಾವೆ, ಮೀನುಗಾರಿಕಾ ಇಲಾಖೆಯಿಂದ ಏನು ಸೌಲಭ್ಯಗಳು ಸಿಗ್ತಾ ಇದ್ದಾವೆ, ವಿಶೇಷವಾಗಿ ಟಿ ನರಸೀಪುರ ತಾಲೂಕಲ್ಲಿ ಮೀನುಗಾರಿಕೆ ಅಭಿವೃದ್ಧಿ ಯಾವ ರೀತಿ ನಡೀತಾ ಇದೆ, ಈ ಎಲ್ಲದರ ಬಗ್ಗೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಆಯಿತು ಸರ್, ನಾನೀಗ ಕೊಡ್ತೀನಿ. ಅಂದರೆ ನಮ್ಮದು ಏನು, ಭಾರತ ದೇಶದಲ್ಲಿ ನಾವು ಮುಖ್ಯವಾಗಿ ನಾವು ಕೃಷಿನ ಅವಲಂಬಿಸ್ಕೊಂಡಿದ್ದೀವಿ. ಸೊ ಈಗಿನ ಇದರಲ್ಲಿ ಬರೀ ಕೃಷಿ ಅಂತಂದರೆ ಎಲ್ರಿಗೂ ಭತ್ತ, ಕಬ್ಬು, ವಾಣಿಜ್ಯ ಬೆಳೆಗಳು ಇದರಲ್ಲೇ ಎಲ್ಲರಿಗೂ ತುಂಬ ಆಸಕ್ತಿ ಇರುತ್ತೆ. ಬಟ್ ಆ ಒಂದು ಇದರಿಂದ ಮಾತ್ರ ನಾವು ಈಗ ಆರ್ಥಿಕತೆಯಾಗಿ ಮುಂದೆ ಬರೋದಕ್ಕಾಗಲ್ಲ, ಅಲ್ಲ ಅಂದರೆ ಆದಾಯನ ಗಳಿಸೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾವು ಕೃಷಿನ ನಾವು ಸಮಗ್ರವಾಗಿ ಎಲ್ಲಾ ತರ ಕೃಷಿನ ನಾವು ಅಳವಡಿಸ್ಕೋಬೇಕು. ಈಗ ಒಂದು ಜಮೀನಿದೆ ಅಂತಂದ್ರೆ ಆ ಜಮೀನಲ್ಲಿ ನಾವು ಕೃಷಿ ಮಾಡಬೇಕು, ಹಾಗೆ ತೋಟಗಾರಿಕೆ ಬೆಳೆಗಳನ್ನು ಬೆಳಿಬೇಕು, ಮೀನುಗಾರಿಕೆನೂ ಅಳವಡಿಸ್ಕೋಬೇಕು, ಫಾರೆಸ್ಟ್ರಿನು ಇರಬೇಕು. ಯಾವ್ದ್ರಲ್ಲಾದ್ರೂ ಒಂದು ಕೃಷಿನಲ್ಲಿ ನಮಗೆ ಏನಾದ್ರೂ ನಷ್ಟ ಉಂಟಾದ್ರೆ ಇನ್ನೂ ಒಂದು ಕೃಷಿನಲ್ಲಿ ನಮಗೆ ಲಾಭದಾಯಕವಾಗಿ ಮಾಡೋದಕ್ಕೆ ಸಹಾಯ ಆಗುತ್ತೆ. ಅದೇ ಥರ ಈಗ ಎಲ್ಲರೂ ಅವ್ರವ್ರದ್ರಲ್ಲಿ ಕೃಷಿನ ಮುಂಚೆಯಿಂದನೂ ಎಲ್ಲರೂ ಅಳವಡಿಸ್ಕೊಂಡಿರ್ತಾರೆ. ಸೊ ಅದೇ ಥರ ಈಗ ಮೀನುಗಾರಿಕೆನೂ ಅಳವಡಿಸ್ಕೊಂಡ್ರೆ ಅವ್ರದ್ರಲ್ಲಿ ಒಂದು ಆದಾಯನ ನಾವು ಮುಂದೆ ತೊಗೊಂಬರ್ಬೋದು. ಯಾಕಂದರೆ ಎಲ್ಲರೂ ಈಗ ಕೃಷಿ ಇಲಾಖೆಯಿಂದ ಕೃಷಿ ಹೊಂಡಗಳೆಲ್ಲ ಕೊಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ಮೀನುಗಾರಿಕೆನು ನಾವು ಅಳವಡಿಸ್ಕೊಂಡಾಗ ಆರ್ಥಿಕವಾಗಿ ನಾವು ಮುಂದೆ ಬರ್ಬೋದು, ಗ್ರಾಮೀಣ ಭಾಗದ ಜನಗಳಿಗೆ ನಾವು ಅದರಿಂದ ತುಂಬ ಆದಾಯನ ನಾವು ಗಳಿಸೋದಕ್ಕೆ ಸಹಾಯ ಆಗುತ್ತೆ. ಹಾಗೆಯೇ ನಾವು ಈಗ ಅದು ಒಂದು ಟಾಪಿಕ್ಕು. ಅಂದರೆ ಈಗ ನೀವು ಆಗಲೇ ಹೇಳಿದಾಗೆ ಜಲವಿನ್ಯಾಸಗಳಲ್ಲಿ ಮೀನು ಕೃಷಿ. ಜಲವಿನ್ಯಾಸ ಅಂದರೆ ಏನು? ನೀರಿನ ನಾವು ಎಲ್ಲಿ ಒಂದು ಕಡೆ ಸಂಗ್ರಹಣೆಯಾಗಿ ಒಂದು ಆಕಾರ ರಚನೆ ಆಗಿರುತ್ತೋ ಆ ಒಂದು ಎಲ್ಲ ಜಾಗದಲ್ಲೂ ನಾವು ಮೀನನ್ನು ಬೆಳೆಸಬಹುದು ಅನ್ನೋದೊಂದೇ ನಾವು ಜಲವಿನ್ಯಾಸಗಳಲ್ಲಿ ಮೀನು ಕೃಷಿ ಅಂತ ಹೇಳ್ತೀವಿ ಅಷ್ಟೇ. ಸೊ ಹಾಗೆ ನೋಡೋಕ್ಕೋದ್ರೆ ಈಗ ನಮ್ಮದು ಇಲಾಖೆಗಳ ಅಂಕಿ ಅಂಶಗಳ ಪ್ರಕಾರ ಕರ್ನಾಟಕದಲ್ಲಿ ಎಷ್ಟು ಕೆರೆಗಳಿದೆ ಅಂದರೆ 3,946 ಕೆರೆಗಳಿದೆ. ಅದರದ್ದು ಜಲವಿಸ್ತೀರ್ಣ ಬಂದು 178,000 ಹೆಕ್ಟೇರಷ್ಟು ಜಲವಿಸ್ತೀರ್ಣದಲ್ಲಿ ನಾವು ಈಗ ಮೀನು ಕೃಷಿನ ಮಾಡ್ತಾ ಇದ್ದೀವಿ, ಮೀನುಗಾರಿಕೆನ. ಹಾಗೆ ಗ್ರಾಮ ಪಂಚಾಯಿತಿ ಕೆರೆಗಳು ಕೂಡ ಇರುತ್ತೆ. ಅದರಲ್ಲೂ 24,319 ಗ್ರಾಮ ಪಂಚಾಯಿತಿ ಕೆರೆಗಳಿದೆ. ಅದರಲ್ಲಿ 125,000 ಹೆಕ್ಟೇರಷ್ಟು ಜಲ ವಿಸ್ತೀರ್ಣ ಈಗ ಇದೆ ಅದರಲ್ಲಿ. ಹಾಗೆಯೇ ನಮ್ಮದರಲ್ಲಿ ಜಲಾಶಯಗಳು ಕೂಡ ಇದೆ. ಜಲಾಶಯಗಳಲ್ಲಿ 83 ಜಲಾಶಯ ಬರುತ್ತೆ. ಅದರಲ್ಲಿ 273,000 ಹೆಕ್ಟೇರಷ್ಟು ಜಲ ವಿಸ್ತೀರ್ಣ ಇದೆ. ಹಾಗೆ ನದಿ ಭಾಗಗಳಲ್ಲೂ ಕೂಡ ಮೀನುಗಾರಿಕೆ ಮಾಡ್ಬೋದು. ಅದರಲ್ಲಿ 17 ನದಿಗಳಿದೆ. ಅದರಲ್ಲಿ 5,813 ಕಿಲೋಮೀಟರ್ ನದಿ ಭಾಗ ಇದೆ. ನಮ್ಮದು ಖಾಸಗಿ ಕೊಳಗಳು ಕೂಡ ಇದೆ. ಖಾಸಗಿ ಕೊಳಗಳು ಅಂದರೆ ಸ್ವಂತ ಜಮೀನಲ್ಲಿ ಯಾರು ಪಾಂಡ್ ಮಾಡಿಕೊಂಡು ಮೀನುಗಾರಿಕೆ ಮಾಡ್ತಿರೋರು, ಅದು ನಮ್ಮದು 9,910 ಹೆಕ್ಟೇರ್ ವಿಸ್ತೀರ್ಣದಲ್ಲಿ ಮೀನುಗಾರಿಕೆನ ಮಾಡ್ತಾ ಇದ್ದಾರೆ. ಹಾಗೆ ಈ ಎಲ್ಲಾ ಜಲ ವಿಸ್ತೀರ್ಣದಿಂದನೂ ನಾವು 433,323 ಮೆಟ್ರಿಕ್ ಟನ್ ಅಷ್ಟು ಮೀನು ಉತ್ಪಾದನೆನ ನಾವು ಈಗ ಕರ್ನಾಟಕದಲ್ಲಿ ಮಾಡ್ತಿದ್ದೀವಿ. ಹಾಗೆ ಈಗ ನಮ್ಮ ಮೈಸೂರು ಭಾಗಕ್ಕೆ ಬಂದರೆ ನಮ್ಮ ಮೈಸೂರಿನಲ್ಲಿ ಟೋಟಲ್ಲು 99 ಕೆರೆಗಳಿದೆ. ಹಾಗೆಯೇ 3 ಜಲಾಶಯಗಳಿದೆ. 873 ಗ್ರಾಮ ಪಂಚಾಯಿತಿ ಕೆರೆಗಳಿದೆ. 215 ಕಿಲೋಮೀಟರ್ನಷ್ಟು ನದಿ ಭಾಗ ಇದೆ. ಇದು ಇಷ್ಟು ನಾವು ಏನು ಅಂತಂದರೆ ವಿವಿಧ ಜಲಸಂಪನ್ಮೂಲಗಳು ಯಾವುದು ಲಭ್ಯ ಇದೆ ಮೀನುಗಾರಿಕೆಗೆ, ಇದು ನಮ್ಮ ಮೈಸೂರು ಭಾಗದಲ್ಲಿ ಇರುವಂಥದ್ದು. ಏನು ನಮ್ಮದು ಜಲಸಂಪನ್ಮೂಲಗಳಿದೆ ಅದನ್ನೆಲ್ಲ ನಾವು ಸಮೃದ್ಧಿಯಾಗಿ ಸಮರ್ಪಕವಾಗಿ ನಾವು ಜಲವಿಸ್ತೀರ್ಣನ ನಾವು ಉಪಯೋಗಿಸಿಕೊಂಡಾಗ ಮೀನು ಕೃಷಿನ ತುಂಬ ಲಾಭದಾಯಕವಾಗಿ ನಾವು ಮಾಡಿಕೊಂಡು ಹೋಗ್ಬೋದು, ಹಾಗೆ ಸುಸ್ಥಿರ ಮೀನುಗಾರಿಕೆ ಮಾಡೋದಕ್ಕೂ ಕೂಡ ಸಹಾಯ ಆಗುತ್ತೆ. ಈ ಥರ ನಮ್ಮದು ಅಂದರೆ ನೀರಿನ ವಿವಿಧ ಆಕಾರದಲ್ಲಿ ಶೇಖರಣೆ ಆಗಿರೋದ್ರಲ್ಲಿ ನಮ್ಮದು ಎರಡು ಥರ ಬರುತ್ತೆ. ಒಂದು ನೈಸರ್ಗಿಕವಾಗಿ ನೀರು ಸಂಗ್ರಹಣೆ ಆಗಿರುತ್ತೆ, ಇನ್ನೊಂದು ಮಾನವ ನಿರ್ಮಿತ ಅಥವಾ ಕೃತಕವಾಗಿ ನಾವು ಸಂಗ್ರಹಣೆಯನ್ನು ಮಾಡಿರ್ತೀವಿ. ಈಗ ನೈಸರ್ಗಿಕವಾಗಿ ಅಂತ ಬಂದಾಗ ನದಿಗಳು, ಕಟ್ಟೆಗಳು, ಕೆರೆಗಳು ಹಾಗೂ ಹಳ್ಳಗಳು ಅದಾಗದೇ ಅದು ಬಂದಿರುತ್ತೆ, ಉದ್ಭವ ಆಗಿರುತ್ತೆ. ಮಾನವ ನಿರ್ಮಿತ ಅಥವಾ ಕೃತಕದಾಗ ನಮ್ಮದು ಅಣೆಕಟ್ಟುಗಳಿರುತ್ತೆ, ಜಲಾಶಯಗಳಿರುತ್ತವೆ, ಮತ್ತು ನಮ್ಮದು ಸ್ವಂತ ಜಮೀನಲ್ಲಿ ಮೀನು ಕೃಷಿ ಕೊಳಗಳು ಮಾಡಿಕೊಂಡಿರೋದು, ಹಾಗೆ ಕೃಷಿ ಹೊಂಡಗಳಿರುತ್ತೆ. ಈಗ ಹೊಸದಾಗಿ ತಾಂತ್ರಿಕತೆ ಆಗಿರೋ RAS ಇರುತ್ತೆ, ಬಯೋಫ್ಲಾಗ್ ಟ್ಯಾಂಕ್ ಅಂತ ಮಾಡ್ಕೊತಾರೆ, ಇಲ್ಲ ಬಯೋಫ್ಲಾಗ್ ಕೊಳಗಳು ಅಂತ ಹೇಳಿ ಮಾಡ್ಕೋತಾರೆ. ಈ ಥರದ್ದೆಲ್ಲ ವಿವಿಧ ಜಲಸಂಪನ್ಮೂಲಗಳು ಬೇರೆ ಬೇರೆ ರೀತಿಯಲ್ಲಿ ನಾವು ಮೀನುಗಾರಿಕೆನ ಮಾಡ್ತಾ ಇದ್ದೀವಿ. ಅದರಲ್ಲೂ ನಾವು ಏನಂತಂದ್ರೆ ಈಗ ಗ್ರಾಮ ಪಂಚಾಯತಿ ಕೆರೆಗಳಲ್ಲಿ ನೋಡೋದಾದ್ರೆ ಅದು ಸಣ್ಣ ಮಟ್ಟದ ಆದಾಯನ ಒಂದು ತರುವಂಥದ್ದು. ಸೊ ದೊಡ್ಡ ಮಟ್ಟದಲ್ಲಿ ನಾವು ಆದಾಯನ ತಗೋಬೇಕು ಅಂತಂದಾಗ ದೊಡ್ಡ ದೊಡ್ಡ ಕೆರೆಗಳಾಗಿರ್ಬೋದು, ಜಲಾಶಯಗಳನ್ನ ನಾವು ತಗೊಂಡಾಗ ದೊಡ್ಡ ಮಟ್ಟದಲ್ಲಿ ನಾವು ಆದಾಯಗಳನ್ನ ನಾವು ಮಾಡ್ಕೋಬಹುದು. ಈಗಾಗಿ ಕೆರೆಗಳು ಅಂತ ಬಂದಾಗ ನಮ್ದು ಎರಡು ತರ ಕೆರೆಗಳು ಬರುತ್ತೆ. ಅಂದ್ರೆ ಅವ್ರಿಗೆ ವಿಲೇವಾರಿ ಮಾಡುವಂತ ಹಕ್ಕನ್ನ ಡಿವೈಡ್ ಅಂದ್ರೆ ವಿಭಜಿಸ್ತಾರೆ. ಹೇಗೆ ಅಂತಂದ್ರೆ ನಮ್ದು ಇಲಾಖಾ ಕೆರೆಗಳು, ಮೀನುಗಾರಿಕೆ ಇಲಾಖೆಗೆ ಅಂತ ಹೇಳಿ ಒಂದಷ್ಟು ಕೆರೆಗಳನ್ನ ಕೊಟ್ಟಿರ್ತಾರೆ, ಹಾಗೆ ಗ್ರಾಮ ಪಂಚಾಯತಿ ಕೆರೆಗಳು ಅಂತ ಹೇಳಿ ಇರುತ್ತೆ. ಅದು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ, ಅವರು ಅದನ್ನು ವಿಲೇವಾರಿ ಮಾಡ್ತಾರೆ. ಈಗ ನಮ್ಮ ಇಲಾಖಾ ಕೆರೆಗಳು ಅಂತ ಬಂದಾಗ ಹೇಗೆ ಡಿವೈಡ್ ಮಾಡ್ತಾರೆ ಅಂದರೆ 40 ಹೆಕ್ಟೇರ್ಗಿಂತ ಹೆಚ್ಚು ಇರೋ ಕೆರೆಗಳನ್ನ ನಾವು ಇಲಾಖಾ ಅಂದರೆ ಅಚ್ಚುಕಟ್ಟು ಇರಬೇಕು ಜಲವಿಸ್ತೀರ್ಣ ಅಲ್ಲ. 40 ಹೆಕ್ಟೇರ್ಗಿಂತ ಹೆಚ್ಚಿನ ಅಚ್ಚುಕಟ್ಟು ಇದ್ದಾಗ ಅದು ನಮ್ಮ ಇಲಾಖಾ ವ್ಯಾಪ್ತಿಗೆ ಬರುತ್ತೆ. 40 ಹೆಕ್ಟೇರ್ಗಿಂತ ಕಡಿಮೆ ಅಚ್ಚುಕಟ್ಟು ಇರೋ ಕೆರೆಗಳೆಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುತ್ತೆ. ಈ ಥರ ನಾವು ಡಿವೈಡ್ ಆಗಿರೋದನ್ನು ನೋಡಿಕೊಂಡು ನಮ್ದರಲ್ಲಿ ಎರಡು ಥರ ವಿಲೇವಾರಿ ಮಾಡ್ತೀವಿ ಇಲಾಖೆಯಿಂದ. ಒಂದು ಗುತ್ತಿಗೆ ಮಾಡ್ತೀವಿ, ಇನ್ನೊಂದು ಈ ಟೆಂಡರ್ ಮಾಡ್ತೀವಿ. ಗುತ್ತಿಗೆ ಏನಕ್ಕೆ ಮಾಡ್ತೀವಿ, ಯಾವುದು ನಮ್ಮದು ಮೀನುಗಾರರ ಸಹಕಾರ ಸಂಘಗಳಿದೆ ಅವರನ್ನ ಆದಾಯನ ನಾವು ಜಾಸ್ತಿ ಮಾಡಬೇಕು, ಅವರಿಗೆ ಒಂದಷ್ಟು ಉಪಯೋಗ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಅವರಿಗೆ ಫಸ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಅವರಿಗೆ ನಾವು ಮೊದಲನೇ ಆದ್ಯತೆಯನ್ನು ಕೊಟ್ಟು ಮೊದಲು ನಮ್ಮ ಜಲಸಂಪನ್ಮೂಲನ ನಮ್ದೇನು ಇಲಾಖಾ ಮೀನುಗಾರಿಕೆ ವರ್ಷ ಅಂತ ಬರುತ್ತೆ, ಆ ವರ್ಷದಲ್ಲಿ ನಾವು ಮೊದಲನೇ ಪ್ರಿಫರೆನ್ಸ್ನ ಸಹಕಾರ ಸಂಘಗಳಿಗೆ ಕೊಡ್ತೀವಿ. ಸಹಕಾರ ಸಂಘಗಳಿಗೆ ನಾವು ಮೊದಲು ಕೊಡೋದು ಅಂದರೆ ಅವರು ಗುತ್ತಿಗೆ ಕರಿತೀವಿ, ಅವ್ರ ಅಪ್ಲಿಕೇಶನ್ಸು ಎಲ್ಲ ಕೊಡ್ತಾರೆ, ಅವರು ತಗೊಂಡು ಉಳಿದಿದ್ದನ್ನು ನಾವು ಟೆಂಡರ್ ಕಮೋಕ್ಷನ್ನ ಅಂದರೆ ಈ ಟೆಂಡರ್ನ ಮಾಡ್ತೀವಿ. ಈ ಟೆಂಡರ್ಗೂ ಇಡೋದಕ್ಕಿಂತನೂ ಮುಂಚೆನೂ ಕೂಡ ಆ ಈ ಟೆಂಡರ್ನಲ್ಲಿ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳಿಗೆ ಅಂದರೆ ಹಿಂದುಳಿದ ವರ್ಗದವರಿಗೆ ಸ್ವಲ್ಪ ಸಹಾಯ ಆಗಲಿ ಅನ್ನೋ ಕಾರಣಕ್ಕೆ, ಅವರು ಆರ್ಥಿಕವಾಗಿ ಸಬಲರಾಗಿರೋದಿಲ್ಲ ಅನ್ನೋ ಕಾರಣಕ್ಕೆ ಅವ್ರಿಗೆ ಕೂಡ ನಾವು ಮೀಸಲಾತಿನ ಕೊಡ್ತೀವಿ. ಟೆಂಡರ್ ಮಾಡಬೇಕಾದ್ರೆ ಅವರಿಗೂ 27% ಅನುಸೂಚಿತ ಜಾತಿ ಅನುಸೂಚಿತ ಪಂಗಡದವ್ರಿಗೆ ನಾವು ಕೊಟ್ಟು ಅವ್ರಿಗೆ ಅಂದರೆ 100 ಹೆಕ್ಟೇರ್ಗಿಂತ ಕಡಿಮೆ ಇರೋ ಕೆರೆಗಳನ್ನ ಮಾತ್ರ ನಾವು ಮೀಸಲಾತಿ ಮಾಡ್ತೀವಿ. ಅದಕ್ಕಿಂತ ಹೆಚ್ಚಿರೋದೆಲ್ಲ ಈ ಟೆಂಡರಲ್ಲಿ ಡೈರೆಕ್ಟ್ ಈ ಟೆಂಡರ್ ಮಾಡ್ತೀವಿ. ಸೊ ಅವರಿಗೆ ಕಡಿಮೆ ಇರೋ ಕೆರೆಗಳನ್ನ ಈ ಟೆಂಡರ್ನ ಮಾಡ್ತೀವಿ. ಯಾಕಂದರೆ ಈಗ ಈ ಟೆಂಡರ್ನ ಮೊತ್ತ ಮುಂಚೆ ಥರ 1000ದಲ್ಲಿ ಇಲ್ಲ, ಎಲ್ಲ ಲಕ್ಷಗಳಲ್ಲಿ ಹೊರಟೋಗಿದೆ. ಈ ಟೆಂಡರ್ ಅಂದ ತಕ್ಷಣ 2 ಲಕ್ಷ 3 ಲಕ್ಷ ಏನೋ ಅನುಸೂಚಿತ ಜಾತಿ ಪಂಗಡದವರು ಅಷ್ಟು ಅಮೌಂಟ್ನ ಅವ್ರ ಕೈಲಿ ಮಾಡೋಕ್ಕಾಗಲ್ಲ ಅಂತೇಳಿ ಸಣ್ಣ ಕೆರೆಗಳನ್ನ ಅವರಿಗೆ ಮೀಸಲಾತಿನ ಕೊಡ್ತೀವಿ. ಇನ್ನು ಉಳಿದಂಥ ಕೆರೆಗಳಲ್ಲಿ ನಾವು ಟೆಂಡರ್ನ ಮಾಡ್ತೀವಿ. ಹಾಗೆ ಈಗ ಈ ಭಾಗದಲ್ಲಿ ತುಂಬ ಇರೋದಂದ್ರೆ ಗ್ರಾಮ ಪಂಚಾಯಿತಿ ಕೆರೆಗಳಿರುತ್ತೆ, ಅದರಲ್ಲಿ ತುಂಬ ಸಂಖ್ಯೆ ಇರುತ್ತೆ ಬಟ್ ವಿಸ್ತೀರ್ಣ ಸ್ವಲ್ಪ ಕಡಿಮೆ ಇರುತ್ತೆ. ಅಂಥ ಕೆರೆಗಳನ್ನು ಕೂಡ ಈಗ ಅವರು ಹರಾಜು ಮೂಲಕ ಹರಾಜು ಮಾಡ್ತಾರೆ. ಹಾಗೆಯೇ ಅವರು ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಈಗ ಹೊಸದಾಗಿ ಹೊಸದು ಅಂತಲ್ಲ ಮುಂಚೆಯಿಂದನೂ ಇದೆ ಬಟ್ ಈಗ ಅದನ್ನು ಜಾಸ್ತಿ ನಾವು ಅನುಷ್ಠಾನ ಮಾಡ್ತಿದ್ದೀವಿ ಅಂತಂದರೆ ಏನು ಗ್ರಾಮ ಪಂಚಾಯಿತಿ ಕೆರೆಗಳಿರುತ್ತೆ, ಮಹಿಳಾ ಸಬಲೀಕರಣ ಆಗಬೇಕು, ನಾವು ಅವ್ರಿಗನ್ನ ಮುಂದೆ ತರಬೇಕು ಅನ್ನೋದಕ್ಕೋಸ್ಕರ ಕೂಡ ನಾವು ಮಹಿಳಾ ಸ್ವಸಹಾಯ ಸಂಘಗಳಿಗೆ ಗ್ರಾಮ ಪಂಚಾಯಿತಿ ಕೆರೆನ ಕೊಡಬೇಕು ಅಂತ ನಾವು ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಾಗಿರ್ಬೋದು ಅವ್ರಿಗೆ ತುಂಬ ಒತ್ತಾಯನೂ ಮಾಡ್ತಿದ್ದೀವಿ, ಕೊಡಿಸೋದಕ್ಕೆ ಪ್ರಯತ್ನನೂ ಕೂಡ ಮಾಡ್ತಾ ಇದ್ದೀವಿ. ಸೊ ಅವರು ಈ ಥರ ಕೊಟ್ಟಾಗ ಅವ್ರಿಗೆ ಏನು ಸ್ವಸಹಾಯ ಸಂಘಗಳಿಗೆ ಒಂದು ಆದಾಯನ ಸೃಜಿಸ್ಕೊಳ್ಳೋಕ್ಕೆ ಒಂದು ಮೂಲ ಕೂಡ ಸಿಗುತ್ತೆ, ಒಂದು ಉದ್ಯೋಗಾವಕಾಶನ ನಾವು ಕಲ್ಪಿಸಿಕೊಟ್ಟಂಗಾಗುತ್ತೆ ಅಂತ ಹೇಳಿ ಗ್ರಾಮ ಪಂಚಾಯತಿಯಲ್ಲಿ ಅದನ್ನು ಮಾಡ್ತೀವಿ. ಅವರು ಉಳಿದಿದ್ದ ಕೆರೆಗಳನ್ನ ಅವರು ಕೂಡ ಹರಾಜು ಮಾಡ್ತಾರೆ. ಸೊ ಏನಾಗುತ್ತೆ, ಇಷ್ಟು ಒಂದು ಯಾವ ಥರ ನಾವು ಕೆರೆಗಳನ್ನ ತಗೋಬೇಕು ಅಂತ, ಕೆರೆನ ನಾವು ತಗೊಂಡಾದ್ಮೇಲೆ ಕೆರೆಗಳಿಗೆ ನಾವು ದುಡ್ಡನ್ನ ಕಟ್ಟಬೇಕು ಕಟ್ಟಿ ನಾವು ತಗೊಂಡ ಮೇಲೆ ಮೀನ್ಮರಿನ ಬಿಡಬೇಕಾಗುತ್ತೆ. ಸೊ ಆಮೇಲೆ ನಾವು ಮೀನ್ಮರಿನ ಬಿಟ್ಟಮೇಲೆ ನಾವು ಹೆಕ್ಟೇರಿಗೆ 2,000 ಅಂತ ಹೇಳ್ತೀವಿ, ಬಟ್ ಅದೇನು ಆ ಕೆರೆಗಳಲ್ಲಿನ ಫಲವತ್ತತೆಯ ಆಧಾರದ ಮೇಲೆ ಅವರು ಬಿಟ್ಕೊಬೋದು. ಈಗ ಒಂದೊಂದು ಕೆರೆಯಲ್ಲಿ ಕಾಟ್ಲ ಚೆನ್ನಾಗಿ ಬರುತ್ತೆ, ಇನ್ನೊಂದು ಕೆರೆಯಲ್ಲಿ ಸಾಮಾನ್ಯ ಗೆಂಡೆಗಳು ಚೆನ್ನಾಗಿ ಬರ್ತವೆ, ರೋಹು ಚೆನ್ನಾಗಿ ಬರುತ್ತೆ. ಸೊ ಅದು ಏನಂತಂದರೆ ಅವರು ಬೆಳೀತಾ ಬೆಳೀತಾ ಅವರಿಗೆ ಗೊತ್ತಾಗುತ್ತೆ ಯಾವುದು ಮೀನುಗಳು ಬೇಗ ಬರುತ್ತೆ ಅಂತ ಹೇಳಿ, ಅದರದನುಗುಣವಾಗಿ ಅವರು ಮೀನ್ಮರಿನ ಅವರ ಕೆರೆಗಳಿಗೆಲ್ಲ ಬಿಟ್ಕೊಬೋದು. ಸೊ ಈ ಕೆರೆಗಳಿಗೆ ನಾವು ಮೀನ್ಮರಿ ಬಿಡೋದಕ್ಕೂ ಕೂಡ ಸಹಾಯಧನನ ಕೊಡ್ತೀವಿ. ನಮ್ಮ ಇಲಾಖೆಯಿಂದ ಕೆರೆಗಳಿಗೆ ಮೀನ್ಮರಿ ಬಿಟ್ಕೊಂಡಂಥವ್ರಿಗೆ ಇಂಡಿವಿಜುವಲ್ ವ್ಯಕ್ತಿಗಳಿಗಾದರೆ ನಾವು 5,000 ರೂಪಾಯಿ ಸಹಾಯಧನನ ಕೊಡ್ತೀವಿ, ಮತ್ತು ಸಹಕಾರ ಸಂಘಗಳಿಗಾದರೆ ನಾವು 20,000 ರೂಪಾಯಿ ಸಹಾಯಧನನ ಕೊಡ್ತೀವಿ. ಹಾಗೆಯೇ ನೆಕ್ಸ್ಟ್ ಅದನ್ನು ಕೊಳಗಳಿಗೆ ಬಂದಾಗ ಹೇಳ್ತೀನಿ, ಕೆರೆಗಳಲ್ಲಿ ತಗೊಂಡಾಗ ನಾವು ಇಷ್ಟೇ ಸಹಾಯಧನನ ಕೊಡ್ತೀವಿ, 20,000 ರೂಪಾಯಿ ಸಹಾಯಧನನ ಕೊಡ್ತೀವಿ. ಹಾಗೆ ಗ್ರಾಮ ಪಂಚಾಯತಿ ಕೆರೆಗಳನ್ನ ತಗೊಂಡವ್ರಿಗೆ ಕೂಡ ನಾವು ಸಹಾಯಧನನ ಕೊಡ್ತೀವಿ. ಇಲಾಖಾ ಕೆರೆ ಮಾತ್ರ ಅಲ್ಲ, ಗ್ರಾಮ ಪಂಚಾಯತಿ ಕೆರೆನ ತಗೊಂಡು ಗ್ರಾಮ ಪಂಚಾಯತಿ ಕೆರೆಯಲ್ಲಿ ಮೀನುಮರಿ ದಾಸ್ತಾನು ಮಾಡಿದವ್ರಿಗೆ ಕೂಡ ನಾವು ಮೀನುಮರಿ ಖರೀದಿ ಸಹಾಯಧನ ಅವ್ರಿಗೆ ಒದಗಿಸ್ತೀವಿ. ಶ್ವೇತಾ ಅವರು, ಏನಾದರೂ ಮಹಿಳಾ ಸ್ವಸಹಾಯ ಗುಂಪುಗಳೇನಾದರೂ ಕೆರೆ ತಗೊಂಡ್ರೆ ತಾವೇ ಹೇಳಿದಾಗೆ ಏನಾದರೂ ವಿಶೇಷವಾದ ಸೌಲಭ್ಯ ಇದೆಯಾ ಅವ್ರಿಗೆ ಮಹಿಳೆ ಅನ್ನೋ ಕಾರಣಕ್ಕಾಗಿ? ಸರ್, ಮಹಿಳೆ ಅನ್ನೋ ಕಾರಣಕ್ಕಾಗಿ ಇಲ್ಲ, ಬಟ್ ಆದರೆ ಅವ್ರದ್ದು ಏನಿದೆ NRLM ಅಲ್ಲಿ ಸರ್, ಅವರಿಗೆ ಮಹಿಳಾ ಸ್ವಸಹಾಯ ಸಂಘದವರಿಗೆ ಒಂದು ಚಟುವಟಿಕೆಯನ್ನ ಮಾಡಿದಾಗ ಅವರಿಗೆ ಹಣ ಸಹಾಯಕ್ಕೆ ಅಂತ ಹೇಳಿ 1.5 ಲಕ್ಷ ಕೊಡ್ತಾರೆ ಸರ್, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಲ್ಲಿ. ಹೌದು ಸರ್, NRLM ಅಲ್ಲಿ ಕೊಡ್ತಾರೆ ಅವರಿಗೆ. ಅದರಲ್ಲಿ ಅವರು ದುಡ್ಡು ಕೊಡ್ತಾರೆ ಸರ್, ಅವರಿಗೆ ಒಂದು ಇನ್ವೆಸ್ಟ್ಮೆಂಟ್ ಮಾಡಿಸೋದಕ್ಕೆ ಸ್ವಲ್ಪ ಅಮೌಂಟು ಸರ್ಕಾರದಿಂದ ಸಿಕ್ತಂಗಾಗುತ್ತೆ. ಸೊ ಏನು ಗ್ರಾಮ ಪಂಚಾಯತಿ ಕೆರೆಗಳನ್ನ ಗುತ್ತಿಗೆ ಕೊಡಬೇಕಾದ್ರೆ ಅಲ್ಲಿರೋ ಅವ್ರದ್ದೇ ಬಾಡಿ ಇರುತ್ತೆ ಸರ್, ಅಲ್ಲಿ ಅವರು ಕೊಟ್ಟು ಸಾಮಾನ್ಯ ಸಭೆಯಲ್ಲಿ ಅವರು ರೆಸಲ್ಯೂಷನ್ನ ಮಾಡಿಸ್ಕೊಂಡು ತಗೋಬೋದು. ಸೊ ಕಡಿಮೆ ಅಮೌಂಟಿಗೆ ತಗೊಂಡಾಗ ಅವರಿಗೆ ಒಂದು 10,000-20,000 ಕೊಟ್ಟರು ಸರ್ 1.5 ಲಕ್ಷ ಇರುತ್ತೆ. ಅದರಲ್ಲಿ ಉಳಿದಂಥ ಅಮೌಂಟ್ನ ಅವರು ಮೀನುಮರಿ ದಾಸ್ತಾನು ಮಾಡೋದಕ್ಕೆ ತಗೋಬೋದು. ಆದರೆ ಕೆರೆಗಳನ್ನ ತಗೊಂಡಾಗ ನಾವು ಮೀನು ಆಹಾರಕ್ಕೆ ಜಾಸ್ತಿ ಏನು ನಾವು ಹಾಕಲ್ಲ, ಏನು ಹಾಕೋದೂ ಇಲ್ಲ ಆ್ಯಕ್ಚುಲಿ ಆಹಾರ ಎಲ್ಲ, ಯಾಕಂದರೆ ಹಸುಗಳೆಲ್ಲ ನೀರು ಕುಡಿತಾ ಇರ್ತವೆ, ಪ್ರಾಣಿ ಪಕ್ಷಿಗಳು ಕುಡಿತವೆ. ಸೊ ಅದಕ್ಕೆ ಕೃತಕ ಆಹಾರಗಳನ್ನ ನಾವೇನು ಕೊಡೋದಿಲ್ಲ ಕೆರೆನಲ್ಲಿ ಸರ್. ಸೊ ಇನ್ನೊಂದು ಮೇನ್ ಪಾರ್ಟ್ ಏನು ಅಂದರೆ ಸರ್, ಮೀನಿನ ಕಾವಲು ಕಾಯೋದೇ ದೊಡ್ಡ ವಿಷಯ ಅಲ್ಲಿ, ಕಾವಲಿಗೆ ಅಂತ ಸ್ವಲ್ಪ ದುಡ್ಡು ಜಾಸ್ತಿ ಹೋಗುತ್ತೆ. ಸೊ ಅದರಿಂದ ಅವರು ಮಾಡಬಹುದು. ಮುಂದೆ ಹೇಳಬೇಕು ಅಂತ ಇದ್ದೆ, ಈಗ ಅದು ಒಂದು ಹೊಸ ಸ್ಕೀಮ್ ಇದೆ, ಅಂದ್ರೆ ಮುಂಚೆಯಿಂದಾನು ಇದೆ ಸರ್, ಈ ವರ್ಷನೂ ಆ ಸ್ಕೀಮ್ ಇದೆ. ಏನಂತಂದ್ರೆ ಅದು ಯಾರು ಬೇಕಾದ್ರೂ ತಗೋಬಹುದು, ಸೊಸೈಟಿ ಅವರು ಗುತ್ತಿಗೆ ತಗೊಂಡಿರೋರು ಕೂಡ ಮಾಡ್ಕೋಬಹುದು, ಟೆಂಡರ್ ತಗೊಂಡಿರೋರು ಕೂಡ ಮಾಡ್ಕೋಬಹುದು, ಗ್ರಾಮ ಪಂಚಾಯತಿ ಕೆರೆಗಳಲ್ಲಿ ಕೂಡ ಮಾಡ್ಕೋಬಹುದು. ಅದನ್ನ ಕೆರೆ ಅಂಚಿನಲ್ಲಿ ಕೊಳ ಅಂತ ಹೇಳಿ ಮಾಡಿಸ್ತೀವಿ ಸರ್. ಅಂದ್ರೆ ದೊಡ್ಡ ಕೆರೆ ಇದ್ರೆ 1 ಎಕರೆ ಮಾಡ್ಕೋಬಹುದು, ಮ್ಯಾಕ್ಸಿಮಮ್ ಅವರು 2 ಎಕರೆ ತನಕ ಮಾಡ್ಕೋಬೋದು. ಸೊ ಮಿನಿಮಮ್ ನಾವು 1/2 ಎಕರೆ ತನಕ ಮಾಡೋಕ್ಕೆ ಹೇಳ್ತೀವಿ. ಅಲ್ಲಿಂದ ಅವರು ಅಲ್ಲೇ ಅವರೇ ಸ್ಪಾನ್ನ ತೊಗೊಂಬಂದು ರೇರ್ ಮಾಡಿ ಅಲ್ಲಿಂದ ಅಲ್ಲೇ ಬಿಟ್ಕೊಳ್ಳೋದು. ಅದರಿಂದ ಏನಾಗುತ್ತೆ ಅಂದರೆ ನಮಗೆ ಒಂದು ಮೀನು ಮರಿಗಳ ಕ್ವಾಲಿಟಿ ಚೆನ್ನಾಗಿ ಸಿಗುತ್ತೆ ನಾವು, ಮತ್ತು ಮೊರ್ಟಾಲಿಟಿ ರೇಟ್ನ ತುಂಬ ಕಡಿಮೆ ಮಾಡ್ಬೋದು, ಮತ್ತು ಅಲ್ಲಿ ಅದೇ ನೀರಲ್ಲಿ ಬೆಳೆದಿರೋ ಮೀನುಗಳನ್ನ ದೊಡ್ಡ ಜಾಗಕ್ಕೆ ಬಿಟ್ಟಾಗ ಅದು ಬೇಗ ಬೆಳವಣಿಗೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಕೆರೆ ಅಂಚಿನಲ್ಲಿ ಕೊಳ ಸ್ಕೀಮ್ ಕೂಡ ಕೊಡ್ತೀವಿ ಸರ್. ಅದರಲ್ಲಿ ನಾವು ಕೆರೆ ಮಾಡಿಸೋದಕ್ಕೆ ಅಂತ ಏನು ದುಡ್ಡು ಕೊಡೋದಿಲ್ಲ, ಬಟ್ ಮೀನು ಮರಿ ಪಾಲನೆಗೆ ಖರ್ಚಾಗುವಂಥ ಏನು ಹಣ ಇದಿರುತ್ತೆ ಅದನ್ನು ಸಹಾಯಧನ ರೂಪದಲ್ಲಿ ಕೊಡ್ತೀವಿ. ಈಗ ಮೀನು ಮರಿ ತೊಗೊಂಬಂದಿರೋದಕ್ಕೆ, ಮತ್ತು ಗೊಬ್ಬರಕ್ಕೆ, ಮೀನು ಆಹಾರಕ್ಕೆ, ಮತ್ತು ನೀವು ಎಕ್ಸ್ಟ್ರಾ ಏನಾದರೂ ಎಲ್ಲದಕ್ಕೂ ಈಗೆಲ್ಲ ಹಾಕಿಸ್ಲೇಬೇಕು ಬರ್ಡ್ ನೆಟ್ಗೆ, ಅಂದರೆ ಬರ್ಡ್ಸ್ ಬಂದು ಇದು ಮಾಡಬಾರ್ದು ಅಂತ ನಾವೇನಾದರೂ ನೆಟ್ಸ್ ಏನು ಹಾಕಿಸ್ತೀವಿ ಸರ್, ಅದಕ್ಕೆ ನೆಟ್ ತೊಗೊಂಡಿರೋದಕ್ಕೆ ಇಡೆ, ಮತ್ತು ಇನ್ಸೆಕ್ಟ್ಸ್ ಎಲ್ಲ ಬರಬಾರ್ದು ಅಂತ ಔಷಧಿಗಳನ್ನೆಲ್ಲ ಹಾಕ್ತಾರೆ, ಅದಕ್ಕೆಲ್ಲ ನಾವು ಸಹಾಯಧನ ಕೊಡ್ತೀವಿ ಸರ್. ಅಂದರೆ ಕೆರೆಯಲ್ಲಿ ಮೀನು ಸಾಕೋರಿಗೆ ಇಷ್ಟು ಸೌಲಭ್ಯ ಇದೆ. ಹಾಂ ಹೌದು ಸರ್. ಬಾನುಲಿ ಕೃಷಿ ಬೆಳಗು. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಅಕ್ಟೋಬರ್ 6ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಚಿನ್ನಕುರಳಿ ಹೋಬಳಿ ರಾಗಿ ಮುದ್ದನಹಳ್ಳಿಯ ಎಂಪಿ ಜಯರಾಮೇಗೌಡ ಹಾಗೂ ಎಂಎಚ್ ಶ್ರೀಮತಿಯವರ ಹೊಂಗೆಲಕ್ಷ್ಮಿ ಫಾರಂನಲ್ಲಿ. ನಾನು ಎಂಪಿ ಜಯರಾಮೇಗೌಡ. ನಾನು ಶ್ರೀಮತಿ. ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ಮಾಡುತ್ತಿದ್ದೇನೆ. ಎಲ್ಲರೂ ಬನ್ನಿ. ಸಮಪಾಲು ಹದವಾಗಿ ಮುದವಾಗಿ ಸಾಗೋಣ ಪದವಾಗಿ. ಈ ಬಾರಿಯ ಅತಿಥಿ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಪೂಜಾರಿಪಾಳ್ಯದ ಯುವ ಕೃಷಿಕ ಆರ್ಎಸ್ ನವೀನ್. ಕೃಷಿ ಪ್ರವಾಸೋದ್ಯಮ ಹಾಗೂ ಕೃಷಿ ನವೋದ್ಯಮಗಳ ಕುರಿತು ವಿಶೇಷ ಮಾಹಿತಿ, ಸಾವಯವ ಉತ್ಪನ್ನ ಹಾಗೂ ಎರೆಗೊಬ್ಬರದ ಪ್ರದರ್ಶನ ಹಾಗೂ ಮಾರಾಟ, ಕೃಷಿ ರತ್ನ ಪ್ರಶಸ್ತಿ ಪ್ರದಾನ ಈ ಬಾರಿಯ ವಿಶೇಷ. ಬನ್ನಿ ಭಾಗವಹಿಸಿ. ಅಕ್ಟೋಬರ್ 6ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಚಿನಕುರಳಿ ಹೋಬಳಿ ರಾಗಿಮುದ್ದನಹಳ್ಳಿ ಗ್ರಾಮದ ಎಂಪಿ ಜಯರಾಮೇಗೌಡ ಹಾಗೂ ಎಂಎಚ್ ಶ್ರೀಮತಿ ಅವರ ಹೊಂಗೆ ಲಕ್ಷ್ಮಿ ಫಾರಂನಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು. ಮುಂದೆ ಸರ್, ನಾವು ನೆಕ್ಸ್ಟು ಜಾಸ್ತಿ ಮೀನು ಬೆಳೆಯೋದು ಸ್ವಂತ ಜಮೀನುಗಳಲ್ಲಿ ಮೀನುಗಾರಿಕೆ ಮಾಡುವಂಥದ್ದು ಇರೋದು ಸರ್. ಈಗ ನನ್ನ ಹತ್ರ ಸ್ವಂತ ಜಮೀನು ಇರುತ್ತೆ. ನಮ್ಮ ಇಲಾಖೆ ಗೈಡ್ಲೈನ್ಸ್ ಪ್ರಕಾರ ನಾವು ಮಿನಿಮಮ್ 1/2 ಎಕರೆ ಪೊಂಡ ಮಾಡಬೇಕು. ಅಂದರೆ 20 ಗುಂಟೆ ಜಾಗದಲ್ಲಿ ನಾನು ಒಂದು ಕೊಳನ ನಿರ್ಮಾಣ ಮಾಡ್ಕೋಬೇಕು ಸರ್. ಅದನ್ನು ನಾವು ನಿರ್ಮಾಣ ಮಾಡಿಕೊಂಡಾಗ್ಲೂ ನಾವು 2 ಥರ ಮೀನುಗಾರಿಕೆನ ಮಾಡ್ಬೋದು. ಒಂದು ಮೀನು ಮರಿ ಪಾಲನೆ ಮಾಡಿ ಮಾಡ್ಬೋದು, ಹಾಗೆಯೇ ನಾವು ಮೀನು ಒಂದು ಟೇಬಲ್ ಸೈಜ್ 1 kg ಬರೋ ತನಕ ಮೀನು ಕೃಷಿನ ಕೂಡ ನಾವು ಮಾಡ್ಬೋದು. ಹೇಗೆ ನಾವು ಲಾಭ ಮಾಡಬೇಕು ಅಂತಂದರೆ, ಏನು ನಾವು 1/2 ಎಕರೆ ಮಾಡ್ಕೊಂಡಿರ್ತೀವಿ ಸರ್, ಸೀಸನ್ ಇದ್ದಾಗ ಸ್ಪಾನ್ ಸಿಗುತ್ತೆ, ಅದಾದಮೇಲೆ ನಮಗೆ ಅತಿ ಚಿಕ್ಕ ಮೀನು ಮರಿಗಳು ನಮಗೆ ಸಿಗೋದಿಲ್ಲ. ಆ ಸ್ಪಾನ್ ಸಿಗುತ್ತೆ ಯಾವಾಗ ಮುಂಗಾರು ಇರುತ್ತೆ, ಮಳೆಗಾಲದಲ್ಲಿ ಮಾತ್ರ ನಮಗೆ ಈ ಕಟ್ಲಾ ಆಗಿರ್ಬೋದು, ರೋಹು ಆಗಿರ್ಬೋದು, ಮತ್ತು ಹುಲ್ಲುಗೆಂಡೆ ಮೀನು ಮರಿಗಳಾಗಿರ್ಬೋದು, ಮೃಗಾಲ ಆಗಿರ್ಬೋದು, ಈ ಟೈಮಲ್ಲಿ ಮಾತ್ರ ಸಿಗುತ್ತೆ ಸರ್. ಆವಾಗ ಮಾತ್ರ ಬ್ರೀಡಿಂಗ್ ಮಾಡ್ತಾರೆ. ಆ ಟೈಮಲ್ಲಿ ನಾವು ಏನು ಸೀಸನ್ ಇರುತ್ತೆ, ನಾವು ಒಂದು ಮೀನು ಮರಿ ಪಾಲನೆನ ಮಾಡಿಕೊಂಡ್ರೆ ಒಂದು 45 ದಿನದ ಕ್ರಾಪ್ ಸರ್. ಅದು 45 ದಿನದ ಕ್ರಾಪ್ನಲ್ಲಿ ನಾವು ಮೀನು ಮರಿನ ನಾವು ಮಾಡ್ಕೋಬೇಕಾಗುತ್ತೆ. ಮೊದಲೇ ನಾವು ಪೊಂಡ ಸಿದ್ಧತೆಗಳನ್ನ ಮಾಡ್ಕೋಬೇಕು. ಒಂದು 1/2 ಎಕರೆ ಪೊಂಡ ನಾವು ಸ್ಟಾರ್ಟಿಂಗ್ ಮಾಡಿರ್ತೀವಿ ಅಂದರೆ ಸರ್, ಪೊಂಡನ ನಿರ್ಮಿಸಾದ್ಮೇಲೆ ಈಗಾಗಲೇ ಹೇಳಿರ್ತಾರೆ ಹಿಂದಿನ ಟಾಕ್ಸಲ್ಲೆಲ್ಲ, ಹೇಗೆ ಬಂಡನ ಮಾಡಬೇಕು, ಸ್ಲೋಪ್ ಎಷ್ಟು ಕೊಟ್ಟಿರಬೇಕು, ಕೆಳಗಡೆ ನೆಲ ಭಾಗದಲ್ಲಿ ನೀರು ಎಲ್ಲ ಫುಲ್ ಡ್ರೈನ್ಔಟ್ ಆಗೋ ಥರ ಪೊಂಡ್ಗೆ 1:1.5 ರೇಷನಲ್ಲಿ ನಾವು ಸ್ಲೋಪ್ ಕೊಟ್ಟು ಪೊಂಡ್ ಮಾಡಿ ಒಂದು ಬಂಡನ ಗಟ್ಟಿಯಾಗಿ ನಿರ್ಮಿಸ್ಕೊಂಡಾಗ ಒಂದು ಪಾಂಡ್ ಆಗುತ್ತೆ. ಆ ಪಾಂಡ್ನಲ್ಲಿ ನಾವು ಸ್ಟಾರ್ಟಿಂಗ್ ಏನು ಮಾಡಬೇಕು, ಪಾಂಡಿಗೆ ನಾವು ಸಗಣಿ ಎಲ್ಲ ಹಾಕ್ಕೊಂಡು ಸಿದ್ಧತೆನ ಮಾಡ್ಕೋಬೇಕು ಸರ್. ಒಂದು ಹಸಿ ಸಗಣಿ ಹಾಕ್ತಾರೆ ಸರ್, ಒಂದು ಹೆಕ್ಟೇರಿಗೆ 10,000 kg ಹಾಕ್ತಾರೆ ಸರ್. ಅಷ್ಟನ್ನ ನಾವು ಸ್ವಲ್ಪ ಸಗಣಿನ ಹಾಕಿ ನಾವು ಮೆನ್ಯೂರಿಂಗ್ ಅಂತ ಮಾಡಿ ಸ್ವಲ್ಪ ಕಾಲು ಭಾಗ ನೀರು ತುಂಬಿಸ್ಕೊಬೇಕು ಸ್ಟಾರ್ಟಿಂಗು. ತುಂಬಿಸ್ಕೊಂಡ್ಮೇಲೆ 2-3 ದಿನ ಆದಮೇಲೆ ಸರ್, ಪ್ಲಾಂಕ್ಟೋನ್ ಪ್ರೊಡಕ್ಷನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಟೋಟಲಿ ಆಮೇಲೆ ಸ್ವಲ್ಪ ನೀರನ್ನ ರೈಸ್ ಮಾಡ್ತಾ ಬರ್ತಿದ್ರೆ ನಾವು ಏನು ಸ್ಪಾನ್ ಸ್ಟಾಕಿಂಗ್ ಮಾಡ್ತೀವೋ ಅದ್ರ 6 ದಿನ ಮುಂಚೆನೆ ಮೆನ್ಯೂರಿಂಗ್ ಎಲ್ಲ ಮಾಡಿಕೊಂಡು ಪಾಂಡ್ನ ಸಿದ್ಧತೆ ಮಾಡ್ಕೋಬೇಕು. ನಾವೇನು ಇವತ್ತು ಸ್ಪಾನ್ ತರ್ತೀವಿ ಅಂದರೆ ಹಿಂದಿನ ದಿನವೇ ನಾವು ಡೀಸೆಲ್ ಎಲ್ಲ ಹಾಕಿ ರೆಡಿ ಮಾಡ್ಕೋಬೇಕು ಪಾಂಡ್ನ, ಯಾಕಂತಂದರೆ ಇನ್ಸೆಕ್ಟ್ಸ್ ಎಲ್ಲ ಬಂದು ಹಾಳು ಮಾಡುತ್ತೆ. ಸೊ ನಾವು ಡೀಸೆಲ್ ಹಾಕಿದಾಗ ಆಯಿಲಿ ಆಗುತ್ತೆ, ಆಗ ಇನ್ಸೆಕ್ಟ್ಸ್ ಬರೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ನಾವು ಹಾಕ್ತೀವಿ. ಅದಾದಮೇಲೆ ನಾವು ಮಾರನೇ ದಿನ ಸ್ಪಾನ್ನ ತೊಗೊಂಬಂದು ಬಿಡ್ತೀವಿ. ಸ್ಪಾನ್ ರೇರಿಂಗಲ್ಲಿ ಮರಿನ ಬಿತ್ತನೆ ಮಾಡಿದ್ಮೇಲೆ ಸರ್, ನಾವು 1/2 ಎಕರೆಗೆ ಸರ್ 10 ಲಕ್ಷ ಸ್ಪಾನ್ನ ಹಾಕಿಸ್ತೀವಿ. 1/2 ಎಕರೆಗೆ 10 ಲಕ್ಷ ಸ್ಪಾನ್ ಹಾಕಿಸ್ತೀವಿ. ಹಾಕ್ಸಿದ್ಮೇಲೆ 1-5 ದಿನ ತನಕ ನಾವು ಕಡಲೆಕಾಯಿ ಹಿಂಡಿ ಬರುತ್ತಲ್ಲ ಅದನ್ನು ನಾವು ನೆನೆಸಿ ಹಾಲು ಥರ ಮಾಡಿ ಒಂದು 5 ದಿನ ತನಕ ಕೊಡ್ತೀವಿ. 6-10 ದಿನ ತನಕ ನಾವು 1/2 kg ಥರ ಕೊಡ್ತೀವಿ ಸರ್. ಎಷ್ಟು ದಿನಕ್ಕೆ? ಒಂದು 10 ದಿನ ತನಕ ಪುಡಿ ಮಾಡಿ ಎರಡನ್ನೂ ಮಿಕ್ಸ್ ಮಾಡಿ ಕೊಡ್ತೀವಿ. ಅಕ್ಕಿ ತೌಡು ಬರುತ್ತೆ ಮತ್ತು ಕಡಲೆಕಾಯಿ ಹಿಂಡಿ ಬರುತ್ತೆ, ಅದು ಎರಡನ್ನೂ ಸೇರಿಸಿ ಕೊಡ್ತೀವಿ. 11-15 ದಿನ ತನಕ 1 kg ತನಕ ಕೊಡ್ತೀವಿ. ಹಾಗೆ 16-45 ದಿನ ತನಕ 1.5 kg ಥರ ನಾವು ಸ್ಪಾನ್ಗಳಿಗೆ ನಾವು ಮೀನು ಆಹಾರನ ಕೊಡ್ತಾ ಹೋಗ್ತೀವಿ. ಇದೆಲ್ಲ ಆದಮೇಲೆ ಸರ್, ಹಿಂಗೆ 45 ದಿನ ಫೀಡಿಂಗ್ ಆದಮೇಲೆ ನಮಗೆ 45 ದಿನಕ್ಕೆ ಹೇಗೆ ಬರುತ್ತೆ, ನಾವು 1 ಲಕ್ಷಕ್ಕೆ 27% to 30% ಸರ್ವೈವಿಲಿಟಿ ಸಿಗುತ್ತೆ. ಅಂದರೆ ಈಗ ನಾವು 1 ಲಕ್ಷ ಮೀನು ಮರಿ ಹಾಕಿರ್ತೀವಿ ಅಂದರೆ ನಮ್ಗೆ 27,000 ಮೀನು ಮರಿ ಸಿಗುತ್ತೆ. ಸ್ಪಾನ್ ಹಾಕಿರ್ತೀವಿ ಅಂದರೆ 1 ಲಕ್ಷ ಸ್ಪಾನ್ಗೆ 27,000 ಮೀನು ಮರಿ ಸಿಗುತ್ತೆ. ಸೊ ನಮ್ಮದು ಜಾಗ ಎಷ್ಟಿರುತ್ತೆ ಅದ್ರಿಗೆ ಅನುಗುಣವಾಗಿ ನಮಗೆ ಸ್ಪಾನ್ ಸಿಗುತ್ತೆ. ಸೊ 45 ದಿನದಲ್ಲೇ ನಾವು ಆದಾಯನ ಕಾಣುವಂಥ ಕೃಷಿನ ಕೂಡ ಮೀನುಗಾರಿಕೆಯಲ್ಲಿ ಮಾಡ್ಬೋದು. ಅದು ಸೀಸನ್ ಟೈಮಲ್ಲಿ ಮಾಡಬೇಕು. ಆ ಥರ ನಾವು ಒಂದು 2 ಕ್ರಾಪ್ನ ಮಾಡಿಕೊಂಡಾಗ ಆನಂತರ ನಾವು 1 ವರ್ಷದಲ್ಲಿ 1-8 ತಿಂಗಳು ಇರುವಂಥ ಒಂದು ಅಲ್ಲೇ ನಮ್ಮದೇ ಅದೇ ಸ್ಪಾನ್ನ ಬಿಟ್ಟು ಮೀನು ಮರಿಗಳನ್ನ ಬಿಟ್ಕೊಂಡ್ರೆ ಸರ್, 1 ವರ್ಷ 1 kg 2 kg ಬರೋ ತನಕ ಮುಂದೆ ಕೃಷಿನ ಮಾಡ್ಕೊತಾ ಹೋಗ್ಬೋದು. ಇದರಿಂದ ಏನಾಗುತ್ತೆ ಅಂತಂದರೆ ನಮಗೆ ವರ್ಷ ಪೂರ್ತಿ ಆದಾಯ ಬರುವಂಥ ಕೃಷಿನ ನಾವು ಮೀನುಗಾರಿಕೆನ ನಾವು ಅಳವಡಿಸ್ಕೋಬೋದು. ಬಟ್ ಅಲ್ಲಿ ಇಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ, ಅವರು ಅಳವಡಿಸ್ಕೊಳ್ಳೋ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ಬರೀ 1 ಅಟೆಂಪ್ಟು 2 ಅಟೆಂಪ್ಟ್ ಅಷ್ಟೇ ಮಾಡ್ತಾರೆ. ಯಾಕಂದ್ರೆ ನಾವು ಭತ್ತ ಬೆಳೆಯೋದಾಗಿರ್ಬೋದು, ಕಬ್ಬು ಬೆಳೆಯೋದಾಗಿರ್ಬೋದು, ನಮ್ಮ ಮುತ್ತಾತನ ಕಾಲದಿಂದಾನು ನೋಡ್ಕೊಂಡು ಬಂದಿರ್ತೀವಿ ನಾವು. ಸೊ ಅದು ಏನಾಗೋಗಿರುತ್ತೆ, ನ್ಯಾಚುರಲಿ ನಮಗೆ ಅದ್ರ ಬಗ್ಗೆ ಏನು ಮಾಡಬೇಕು ಮಾಡಬಾರ್ದು ಅಂತ ಬರುತ್ತೆ. ನಷ್ಟ ಆದರೂ ನಾವು ಅದನ್ನೇ ಮಾಡ್ತೀವಿ, ಯಾಕಂದರೆ ನಮಗೆ ಅದ್ರ ಮೇಲೆ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ ಅವ್ರುಗಳಿಗೆ. ಆದರೆ ಇವ್ರು ಮೀನು ಕೃಷಿನ ಏನು ಮಾಡ್ತಾರೆ ಸರ್, ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ, ಯಾರಿಗೋ ಲಾಭ ಬಂದಿರುತ್ತೆ, ಅದನ್ನು ನೋಡ್ಕೊಂಡು ಮಾಡ್ತೀನಿ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ ಸರ್, ಒಂದು ಸಲ ಮಾಡ್ತಾರೆ, ಒಂದು ಸ್ವಲ್ಪ ಬರುತ್ತೆ ಇಷ್ಟೇನಾ ಅಂತಾರೆ. ಎರಡನೇ ಸತಿಗೆ ಏನಾದರೂ ಸರಿಯಾಗಿ ಮೇಂಟೈನ್ ಮಾಡಿರಲಿಲ್ಲ ಅಂದರೆ ಸರ್, ವಾಟರ್ ಕ್ವಾಲಿಟಿ ನಿಮಗೆ ಗೊತ್ತು, ಯಾಕಂದರೆ ವಾತಾವರಣ ವಾಟರ್ ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್ ಮೀನನ್ನ ಬೆಳೆಸಬೇಕಾದ್ರೆ. ಇವರು ಸರಿಯಾಗಿ ಮೇಂಟೈನ್ ಮಾಡದೇದಾಗ ಏನಾಗ್ಬಿಡುತ್ತೆ ಸರ್, ಸ್ವಲ್ಪ ಲಾಸ್ ಆಗುತ್ತೆ. ಇವ್ರು ಎರಡೇ ಅಟೆಂಪ್ಟಿಗೆ ಬಿಟ್ಬಿಡ್ತಾರೆ. ನಮ್ದ್ರಲ್ಲಿ ತಗೊಳ್ಳೋರು ಇರ್ತಾರೆ, ಮಾಡೋರು ಇದ್ದಾರೆ, ಆದರೆ ಅದನ್ನ ಕಂಟಿನ್ಯೂಸ್ ಆಗಿ ಅಳವಡಿಸ್ಕೊಳ್ಳೋರು ತುಂಬ ಕಡಿಮೆ ಆಗ್ತಿದ್ದಾರೆ. ಅದಕ್ಕೆ ಏನಾಗೋಗುತ್ತೆ, ನಾನು ಇವತ್ತು ಒಂದು 10 ವರ್ಷದಲ್ಲಿ ನಾನು 10 ಹೆಕ್ಟೇರ್ ಮಾಡಿರ್ತೀನಿ, ನಮ್ದ್ರಲ್ಲಿ ಮೀನುಗಾರಿಕೆ ಮಾಡೋದಕ್ಕೆ ನಾವು 10 ಹೆಕ್ಟೇರ್ ಅಷ್ಟು ಮಾಡ್ತಾರೆ ಜನ ಅಂತೇಳಿ ಸಹಾಯಧನ ಕೊಟ್ಟಿರ್ತೀವಿ, ಜನ ಮಾಡಿರ್ತಾರೆ, ಆದರೆ ಏನಾಗ್ಬಿಡ್ತಾರೆ ಸರ್, ಮಧ್ಯ ಬಿಟ್ಟೋಗ್ತಾರೆ. ಅವರು ಕಂಟಿನ್ಯೂಸ್ ಆಗಿ ಅದನ್ನ ಅಳವಡಿಸ್ಕೊಳ್ಳಲ್ಲ. ಒಂದಷ್ಟು ನನಗೆ ಲಾಸ್ ಆದ್ರೂ ನಾನು ಅದನ್ನ ನೆಕ್ಸ್ಟ್ ಮಾಡ್ತೀನಿ ಅನ್ನೋ ಒಂದು ಅವ್ರಿಗೆ ಏನಿರಲ್ಲ ಸರ್, ಕಾನ್ಫಿಡೆನ್ಸ್ ಬರಲ್ಲ, ಕಲ್ತ್ಕೋಬೇಕು ಅನ್ನೋ ಮನೋಭಾವ ಇರಲ್ಲ. ಅವಾಗ ಏನಾಗ್ಬಿಡುತ್ತೆ, ಮಧ್ಯದಲ್ಲೇ ಬಿಟ್ಟೋಗುತ್ತೆ. ಬಿಟ್ಟೋದಾಗ ಅವರಿಗೆ ಅಂತ ಆದಾಯ ಕಾಣೋದಕ್ಕೆ ಆಗೋದಿಲ್ಲ. ಅದರಿಂದ ನಮ್ಮ ಮೀನುಗಾರಿಕೆ ಸ್ವಲ್ಪ ಜನ ಅಳವಡಿಸ್ಕೊಂಡಿರ್ತಾರೆ, ಯಾರು ಆರ್ಥಿಕವಾಗಿ ನೋಡಿರ್ತಾರೆ ದುಡ್ಡನ್ನ ಅಂತವ್ರಿಗೆ ಮೀನುಗಾರಿಕೆನ ಈಗಲೂ ಮಾಡ್ತಿದ್ದಾರೆ ಸರ್. ನಾನು ಅದು ಸ್ವಂತ ಜಮೀನು ಇರೋದಿಲ್ಲ ಅನ್ಕೊಳ್ಳಿ, ಗುತ್ತಿಗೆ ತೊಗೊಂಡು ಮಾಡಿರೋರನ್ನು ನಾವು ನೋಡಿದ್ದೀವಿ. ಕೆರೆಗಳಲ್ಲಿ ಮೀನು ತೊಗೊಂಬರ್ತಾರಲ್ಲ ಸರ್, ಅವರು ರೇರ್ ಮಾಡಿ 1 ರೂಪಾಯಿ ಮೀನು ಮರಿ ಕೊಡ್ತಾರೆ ಒಂದಕ್ಕೆ. ನಮ್ಮದ್ರಲ್ಲಿ ಏನು 80 ಸೆಂಟಿಮೀಟರ್ ಅಂದರೆ ತುಂಬ 3 ಇಂಚ್ ಮರಿ ಕೊಡ್ತಾರೆ. ಸೊ ಅವ್ರು 1 ರೂಪಾಯಿಗೆ ಒಂದು ಕೊಟ್ಟರು ಸರ್, 2 ಲಕ್ಷ ಮೀನು ಮರಿ ಮರಿದ್ರು ಅವ್ರಿಗೆ 2 ಲಕ್ಷ ರೂಪಾಯಿ ಬರುತ್ತಲ್ಲ. ಆದಾಯ ಎಲ್ಲ ಕಳೆದ್ರು 1.5 ಲಕ್ಷ, 45 ದಿನಕ್ಕೆ 1.5 ಲಕ್ಷ 2 ಲಕ್ಷ ಅಂತಂದರೆ ಅದು ಆದಾಯದಾಯಕವಾಗಿದೆ. ಬಟ್ ನಾವು ಹೇಗೆ ಅದನ್ನು ಅಳವಡಿಸ್ಕೋತೀವಿ, ನಾನು ಕಲ್ತ್ಕೊಂಡು ಮಾಡ್ತೀನಿ ಅನ್ನೋದ್ರ ಮೇಲೆ ಮೀನುಗಾರಿಕೆ ಅನ್ನೋದು ಇರುತ್ತೆ. ಅದು ನನ್ನ ಒಂದು ರಿಕ್ವೆಸ್ಟು ಎಲ್ರಿಗೂ. ನಾನು ಎಲ್ಲಾದರೂ ಇದ್ದಾಗ ನಂಗೆ ಹೇಳೋಕ್ಕೆ ಸಿಕ್ಕಿದಾಗ ನಾನು ಅದೇ ಹೇಳೋದು ಏನಂತಂದರೆ, ಯಾವುದನ್ನೇ ಆದರೂ 1-2 ಅಟೆಂಪ್ಟ್ಗೆ ಬಿಡಬೇಡಿ. ಭತ್ತ ಬೆಳೆಯೋದನ್ನು ಯಾರೂ, ಕಬ್ಬು ಬೆಳೆಯೋದನ್ನು 2 ಅಟೆಂಪ್ಟಿಗೆ ಬಿಟ್ಟಿಲ್ಲ ಯಾರೂ, ತುಂಬ ವರ್ಷದಿಂದ ಮಾಡ್ತಿದ್ದೀರಾ. ಮೀನುಗಾರಿಕೆನೂ ಅದೇ ಥರ ನೀವು ಅಳವಡಿಸ್ಕೊಂಡಾಗ ಚಿಕ್ಕದ್ರಿಂದನೇ ಸ್ಟಾರ್ಟ್ ಮಾಡಿ. ಕೃಷಿ ಹೊಂಡಗಳಿದ್ದರಲ್ಲ ಅದರಲ್ಲೂ ಮಾಡ್ಬೋದು. ಈಗ ನಾನು ಹೇಳಿದ ಸ್ವಂತ ಜಮೀನಲ್ಲಿ ಮಾಡ್ಕೊಳ್ಳೋದು 1/2 ಎಕರೆ ನಮ್ಮ ಡಿಪಾರ್ಟ್ಮೆಂಟು ಸರ್. ತೋಟಗಾರಿಕೆನಲ್ಲೆಲ್ಲ ಕೊಡ್ತಾರೆ, ಏನು 10 ಗುಂಟೆಗೆ ಕೊಡ್ತಾರೆ ಸರ್ ಅವರು ಜಾಗನ. 10 ಗುಂಟೆಗೆ ವಾಟ್ರ್ ನೀರನ್ನ ಶೇಖರಣೆ ಮಾಡ್ಕೊಳ್ಳೋದಕ್ಕೆ ಅಂಥೇಳಿ ಪಾಂಡ್ಗಳನ್ನ ಕೊಡ್ತಾರೆ, ಅದರಲ್ಲಿ ನಾವು ಮೀನು ಸಾಕ್ಬೋದು. ಕೃಷಿ ಹೊಂಡಗಳಲ್ಲಿ ತುಂಬ ಇದೆ, ಕೃಷಿ ಹೊಂಡಗಳು ಈಗ ಕೃಷಿ ಇಲಾಖೆಯಲ್ಲಿ ಕೃಷಿ ಭಾಗ್ಯದಲ್ಲಿ ಕೊಡ್ತಿದ್ದಾರೆ ಸರ್. ಅದರಲ್ಲಿ ಕೂಡ ಅವರು 1 ಗುಂಟೆ 2-2 ಗುಂಟೆ ಕೃಷಿ ಹೊಂಡಗಳನ್ನ ಮಾಡ್ಕೊಂಡಿರ್ತಾರೆ. ನಾವು ಅದರಲ್ಲಿ ಕೂಡ ಈಗ ಮೀನು ಸಾಕಾಣಿಕೆನ ಮಾಡ್ಬೋದು. ಹಾಗೆ ನಮ್ದ್ರೆ ಏನಂದರೆ ಇದು ನಿಮಗೆ ತುಂಬ ಜಾಸ್ತಿ ದುಡ್ಡಾಗುತ್ತೆ ಅನ್ನೋದಾದರೆ, ನಾವು ಈಗ ತಿಲಾಪಿಯಾಗಳನ್ನ ನಾವು ಇಲಾಖೆಯಿಂದ 250 ಸಂಖ್ಯೆ ಮೀನು ಮರಿಗಳನ್ನ ನಾವು ಉಚಿತವಾಗಿನೇ ಕೊಡ್ತಾ ಇದ್ದೀವಿ. ಸೊ ಆ ಒಂದು ಉಚಿತವಾಗಿ ಕೊಡ್ತಾ ಇರೋ ಮೀನು ಮರಿಗಳನ್ನ ತಗೊಂಡು ಕೂಡ ಅವರು ಕೃಷಿ ಹೊಂಡಗಳಿಗೆ ಬಿಟ್ಕೊಂಡಾಗ ಅವರು ಹೆಚ್ಚಿನ ಅಂದರೆ ಸ್ವಲ್ಪ ಆದಾಯನ ಕಾಣ್ಬೋದು. ಯಾಕಂದರೆ ಈಗ ನಮ್ಮದು ತಿಲಾಪಿಯ ಅನ್ನೋದು ಸರ್ ಬಿಟ್ಟರೆ 4 ತಿಂಗಳ ಕ್ರಾಪ್ ಅದು. ಅದು 4 ತಿಂಗಳಿಗೆ ನಿಮಗೆ ಬೆಳೆ ಬರುತ್ತೆ. ತಿಲಾಪಿಯನ ನಾವು 1 ಕೆಜಿ ಬೆಳೆಸಬೇಕು ಅಂತಿಲ್ಲ, ಅದನ್ನು ನಾವು ಒಂದು 400-500 ಗ್ರಾಮ್ 600 ಗ್ರಾಮ್ ಬೆಳೆದ್ರೂ ಸಾಕು, ತಿಲಾಪಿಯನ ಎಲ್ಲರೂ ತೊಗೊಂತಾರೆ. ನೀವು ನೋಡಿದ್ದೀರಾ ಜಿಲೇಬಿ ಅಂತ ಕೇಳಿರ್ತೀರಾ, ಆ ಒಂದು ಜಿಲೇಬಿ ಮೀನನ್ನ ಅವರು ಮಾಡ್ಬೋದು, 4 ತಿಂಗಳಿಗೆ ಕೂಡ ಮಾಡ್ಕೋಬೋದು. ಸೊ ಅದರಿಂದ ನಾನು ಏನು ಹೇಳೋದಂದರೆ, ಯಾರ್ಯಾರತ್ರ ಕೃಷಿ ಹೊಂಡಗಳಿದೆ, ಈಗ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ನಾವು ಉಚಿತವಾಗಿ 250 ಮೀನು ಮರಿಗಳನ್ನ ಕೊಡ್ತಾ ಇದ್ದೀವಿ. ಏನಂತಂದರೆ ಅದಕ್ಕೆ ನಿಮ್ಮದು ಕೃಷಿ ಹೊಂಡ ಇದ್ದರೆ, ನೀರು ತುಂಬಿಸಿರೋ ಒಂದು ಫೋಟೋ, ಮತ್ತು ನಿಮ್ಮದೊಂದು RTC ಆಧಾರ್ ಕಾರ್ಡ್ನ ನೀವು ತೊಗೊಬಂದು ನಿಮ್ಮ ಹತ್ತಿರದ ಕಚೇರಿ, ನಿಮ್ಮ ತಾಲೂಕಿನ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿಗೆ ನೀವು ತೊಗೊಂಡೋಗಿ ಕೊಟ್ಟರೆ ಸಾಕು, ಅವರು ನಿಮಗೆ ಉಚಿತವಾಗಿ 250 ಮೀನು ಮರಿಗಳನ್ನ ಕೊಡಿಸ್ತಾರೆ ಸರ್. ಇದು ನಾವು ಕೊಳಗಳಲ್ಲಿ ಮೀನುಗಾರಿಕೆ ಮಾಡೋದು ಹೇಳಿದ್ವಿ, ಹಾಗೆ ನಾವು ಈಗ ಕೃಷಿ ಹೊಂಡಗಳಲ್ಲಿ ಕೂಡ ಸೇಮ್ ಸರ್. ನಾವೇನು ಮುಂಚೆ ನಮ್ಮ ಇಲಾಖಾ ಕೆರೆಗಳಲ್ಲಿ ನಾವು ಕೊಳಗಳನ್ನ ಸಿದ್ಧತೆ ಮಾಡ್ಕೋಬೇಕು ಅಂತ ಹೇಳಿದ್ವಿ, ಅದೇ ಥರ ಅವರು ಸಿದ್ಧತೆ ಮಾಡಿಕೊಂಡು ಮೀನು ಮರಿನ ಬಿಟ್ಕೊಂಡು ಕೃಷಿ ಹೊಂಡಗಳಲ್ಲಿ ಕೂಡ ನಾವು ಆದಾಯನ ನೋಡ್ಬೋದು ಸರ್. ಹಾಗೆ ಗ್ರಾಮ ಪಂಚಾಯತಿ ಕೆರೆ ಆಯಿತು, ಕೃಷಿ ಹೊಂಡ ಆಯಿತು, ಈಗ ನಮ್ಮ ಜಲಾಶಯಗಳು, ಜಲಾಶಯಗಳಲ್ಲೂ ಕೂಡ ಚಿಕ್ಕದ್ರಿಂದ ದೊಡ್ಡ ದೊಡ್ಡ ಜಲಾಶಯಗಳಿದೆ. ಇಲಾಖೆನಲ್ಲಿ ಇರೋ ಜಲಾಶಯಗಳು, ಕೆಲವು ಜಲಾಶಯಗಳನ್ನ ನಾವು ಗುತ್ತಿಗೆ ಕೊಡ್ತಿದ್ದೀವಿ, ಇನ್ನೊಂದಷ್ಟು ಜಲಾಶಯಗಳು ದೊಡ್ಡ ದೊಡ್ಡ ಜಲಾಶಯಗಳಲ್ಲಿ ನಾವು ಲೈಸೆನ್ಸ್ ಮೂಲಕ ನಾವು ಮೀನು ಹಿಡಿಸೋದಕ್ಕೆ ಕೊಡ್ತೀವಿ. ಜಲಾಶಯಗಳಿಗೆ ನಾವು ಇಲಾಖೆಯಿಂದನೇ ಮೀನು ಮರಿನ ದಾಸ್ತಾನು ಮಾಡ್ತಿದ್ದೀವಿ ಸರ್. ಇನ್ನು ಉಳಿದಂತೆ ಗುತ್ತಿಗೆ ಯಾರು ತಗೊಂಡಿರ್ತಾರೆ ಅವರು ಕೂಡ ಒಂದಷ್ಟು ಮೀನು ಮರಿಗಳನ್ನ ಅವ್ರ ಸಂಘದಿಂದ ಅವರು ದಾಸ್ತಾನು ಮಾಡ್ಕೊತಾರೆ. ಹಾಗೆ ಒಂದಷ್ಟು ಕೆಲವು ಸಣ್ಣ ಸಣ್ಣ ಜಲಾಶಯಗಳೇನಿದೆ ಅದು ಹರಾಜು ಕೂಡ ಆಗ್ತಾ ಇದೆ. ಸೊ ಅದರಲ್ಲಿ ತಗೊಂಡು ಕೂಡ ನಾವು ಮೀನನ್ನ ಬಿಟ್ಟು ನಾವು ಮೀನು ಹಿಡಿಸಿ ನಾವು ಮೀನುಗಾರಿಕೆನ ಮಾಡ್ಬೋದು. ಇದು ನಾವು ಮಾಡ್ತಿರೋದು ಇದರಲ್ಲಿ ಒಂಥರ ಕ್ಯಾಪ್ಚರ್ ಆ್ಯಂಡ್ ಕಲ್ಚರ್ ಫಿಷರೀಸ್ ಥರ ಒಂದಷ್ಟು ಜಲಾಶಯಗಳಲ್ಲಿ ಅಲ್ಲಿದೇ ಆದ ಮೂಲ ಲೋಕಲ್ ವೆರೈಟಿ ಆಫ್ ಮೀನುಗಳು ಕೂಡ ಸಿಗುತ್ತೆ. ಹಾಗೆ ನಾವು ಬಿಟ್ಟಂಥ ಮೀನುಗಳನ್ನ ಕೂಡ ಅಲ್ಲಿ ನಾವು ಹಿಡಿಬೋದು. ಆದರೆ ನದಿ ಮೀನುಗಾರಿಕೆ ಅಂತ ಬಂದಾಗ ಅಲ್ಲಿ ನಮ್ಮದು ಪ್ಯೂರ್ಲಿ ಕ್ಯಾಪ್ಚರ್ ಫಿಷರೀಸ್ ಆಗುತ್ತೆ. ನಾವು ಅಲ್ಲಿ ಬರೀ ಮೀನನ್ನ ಹಿಡಿಬೋದು ಅಷ್ಟೇ. ಸೊ ಅಲ್ಲಿ ಹಿಡಿಬೇಕಾದಾಗ ನಾವು ಜಲಸಂಪನ್ಮೂಲನ ಸುಸ್ಥಿರವಾಗಿ ಕಾಪಾಡಬೇಕಾಗಿರೋದು ಅಲ್ಲಿ ಮೀನು ಹಿಡಿತಿರೋ ಮೀನುಗಾರರ ಒಂದು ಜವಾಬ್ದಾರಿಯಾಗಿರುತ್ತೆ ಸರ್. ಅದಕ್ಕೆ ಅವರು ಮೀನು ಹಿಡಿಬೇಕಾದ್ರೆ ಯಾವಾಗ್ಲೂ ದೊಡ್ಡ ಕಣ್ಣಿನ ಬಲೆಗಳನ್ನೇ ಹಾಕಿ ಮೀನನ್ನ ಹಿಡಿಬೇಕು. ಆಗ ಏನಾಗುತ್ತೆ, ಸಣ್ಣ ಸಣ್ಣ ಮೀನುಗಳನ್ನ ನಾವು ರಕ್ಷಿಸ್ದಂಗಾಗುತ್ತೆ, ಅಲ್ಲಿ ನಾವು ಮೀನಿನ ಸಂಪತ್ನ ನಾವು ಸಮತೋಲನ ಮಾಡ್ದಂಗಾಗುತ್ತೆ, ಮುಂದಿನ ಪೀಳಿಗೆಗೆ ನಾವು ಅಲ್ಲಿ ಮೀನ ಬಿಟ್ಟಂಗೂ ಆಗುತ್ತೆ. ಸೊ ಇದರಿಂದ ನಾವು ಸುಸ್ಥಿರ ಮೀನುಗಾರಿಕೆನ ಕೂಡ ನಾವು ಅಳವಡಿಸ್ಕೋಬೋದು. ನದಿ ಭಾಗದಲ್ಲಿ ನಾವು ಎಕ್ಸ್ಪೆಷಲಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ನಾವು ಮೀನುಗಾರಿಕೆನ ನಿಷೇಧ ಮಾಡಿರ್ತೀವಿ. ಯಾಕಂದರೆ ಅಲ್ಲಿ ಬ್ರೀಡಿಂಗ್ ಸೀಸನ್ ಇರುತ್ತೆ, ಮೀನುಗಳು ಮರಿನ ಹಾಕ್ತಿರುತ್ತೆ, ಆ ಟೈಮಲ್ಲಿ ನಾವು ಫಿಶಿಂಗ್ ಮಾಡಬಾರ್ದು ಅಂತ ಹೇಳಿ ಆ ಒಂದು ಎರಡು ತಿಂಗಳಲ್ಲಿ ನಾವು ಮೀನುಗಾರಿಕೆನ ನಿಷೇಧ ಮಾಡಿರ್ತೀವಿ ಸರ್. ಅದು ಎಲ್ಲ ಜಲಾಶಯದಲ್ಲೂ ಕೂಡ ಹಾಗೇ ಎರಡು ತಿಂಗಳು ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಮೀನು ಹಿಡಿಯೋ ಹಾಗೆ ಇರೋದಿಲ್ಲ. ಇನ್ನು ಉಳಿದಂಥ ಎಲ್ಲ ಟೈಮಲ್ಲೂ ಕೂಡ ನಾವು ಮೀನನ್ನ ಹಿಡಿಬೋದು. ಹಾಗೆ ಸರ್, ನನ್ನ ಜಲಾಶಯದಲ್ಲಿ ನಾನು ಹೇಳಿದೆ ನಾವು ಮೀನು ಮರಿ ಬಿಡ್ತೀವಿ ಈ ಥರ ಹಿಡಿತೀವಿ ಅಂತ. ಈಗೆಲ್ಲ ತುಂಬ ಜನ ನೋಡಿರ್ತಾರೆ ಕೆ ಆರ್ ಎಸ್ ಅಲ್ಲೆಲ್ಲ ಒಂದು ಕೇಜ್ ಕಲ್ಚರ್ ಅಂತ ಮಾಡ್ತಿದ್ದಾರೆ ಸರ್. ಏನಂದರೆ ತುಂಬ ದೊಡ್ಡ ಜಲಾಶಯ ಇರುತ್ತೆ, ಆ ಜಲಾಶಯದಲ್ಲಿ ನಾವು ಆರ್ಟಿಫಿಷಿಯಲ್ ಸ್ಟ್ರಕ್ಚರ್ನ ಇಟ್ಟಿರ್ತೀವಿ ಮಧ್ಯದಲ್ಲಿ. ಸೊ ಆ ಒಂದು ನೀರು ಅದೇ ಇರುತ್ತೆ ಬಟ್ ಸ್ಟ್ರಕ್ಚರ್ ಮಾತ್ರ ಇರ್ತೀವಿ, ಅದರಲ್ಲಿ ನಮಗೆ ಬೇಕಾಗಿದ್ದ ಮೀನು ಅಂತದನ್ನ ನಾವು ಬೆಳೆಯೋ ಥರನೂ ಅದು ಒಂದು ಕಲ್ಚರ್ ಇದೆ ಸರ್. ಅದನ್ನ ಕೇಜ್ ಕಲ್ಚರ್ ಅಂತ ಹೇಳ್ತೀವಿ. ಆ ಕೇಜ್ ಕಲ್ಚರಲ್ಲಿ ನಾವು ತಿಲಾಪಿಯಾ ಪಂಗೇಶಿಯಸ್ ಅಂತ ಮೀನುಗಳನ್ನ ಬೆಳಿಬೋದು. ಬೆಳೆದು ಅದರಲ್ಲಿ ಕೂಡ ನಾವು ಆದಾಯನ ಗಳಿಸ್ಕೋಬೋದು. ಹಾಗೆ ಇತ್ತೀಚಿನ ಟೆಕ್ನಾಲಜೀಸ್ ಎಲ್ಲ ನೋಡಿರ್ತೀರಾ, ತುಂಬ ಜನ ಮಾಡಿರ್ತಾರೆ ಯೂಟ್ಯೂಬಲ್ಲೆಲ್ಲ ನೋಡಿಕೊಂಡು ಜನಗಳು ಅದನ್ನು ಮಾಡಬೇಕಂತ ಇನ್ಸ್ಪೈರ್ ಕೂಡ ಆಗಿರ್ತಾರೆ. ಅದು ನೀವು ನೋಡಿರ್ತೀರಾ ಆರ್ ಎ ಎಸ್ ಅಂತ, ರಿಸರ್ಕ್ಯುಲೇಟರಿ ಸಿಸ್ಟಮ್ ಕಲ್ಚರ್ ಮತ್ತು ಬಯೋಫ್ಲಾಕ್ ಕಲ್ಚರ್ ಅಂತ ಹೇಳಿ ಮಾಡ್ತಿದ್ದಾರೆ. ಸೊ ಅಂಥ ಒಂದು ನಮಗೆ ಜಾಗ ಕಡಿಮೆ ಇದೆ, ನೀರು ಕಡಿಮೆ ಇದೆ ಅನ್ನೋ ಟೈಮ್ನಲ್ಲಿ ಕೂಡ ಈ ಥರನೂ ನಾವು ಮೀನು ಕೃಷಿ ಮಾಡ್ಬೋದು. ಬಟ್ ಇದರಲ್ಲಿ ಸ್ವಲ್ಪ ತಾಂತ್ರಿಕವಾಗಿ ಜ್ಞಾನ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. ಅದರಿಂದ ಯಾಕಂದರೆ ನಾವು ಫ್ಲಾಕ್ನ ಕಲ್ಚರ್ ಮಾಡಬೇಕು, ಫ್ಲಾಕ್ನ ಕಲ್ಚರ್ ಮಾಡಿದ್ರಿಂದ ನಾವು ಫೀಡ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿ ತಗ್ಗಿಸ್ಬೋದು ಅಂತ ಹೇಳಿ ಈ ಬಯೋಫ್ಲಾಕ್ ಕಲ್ಚರ್ನ ಮಾಡೋದು. ಅಂದರೆ ವೇಸ್ಟ್ನ ನಾವು ಫೀಡಾಗಿ ಕನ್ವರ್ಟ್ ಮಾಡೋ ಅಂಥ ಒಂದು ಇದು ತಂತ್ರಜ್ಞಾನ. ಸೊ ಈ ತಂತ್ರಜ್ಞಾನನ ಅವರು ಅಳವಡಿಸ್ಕೋಬೇಕು ಅಂತಂದರೆ ಇದ್ರ ಬಗ್ಗೆ ಸ್ವಲ್ಪ ತಾಂತ್ರಿಕವಾಗಿ ಮಾಹಿತಿನ ಜ್ಞಾನನ ಅವರು ಹೆಚ್ಚಿನ ಪಡ್ಕೊಂಡು ಈ ಒಂದು ತಂತ್ರಜ್ಞಾನನ ಅಳವಡಿಸಿಕೊಂಡು ಕೂಡ ಅವರು ಮೀನು ಕೃಷಿನ ಮಾಡ್ಬೋದು ಸರ್. ಬಾನುಲಿ ಕೃಷಿ ಬೆಳಗು. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಅಕ್ಟೋಬರ್ 6ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಚಿನ್ನಕುರಳಿ ಹೋಬಳಿ ರಾಗಿ ಮುದ್ದನಹಳ್ಳಿಯ ಎಂಪಿ ಜಯರಾಮೇಗೌಡ ಹಾಗೂ ಎಂಎಚ್ ಶ್ರೀಮತಿ ಅವರ ಹೊಂಗೆಲಕ್ಷ್ಮಿ ಫಾರಂನಲ್ಲಿ ನಾನು ಎಂಪಿ ಜಯರಾಮೇಗೌಡ, ನಾನು ಶ್ರೀಮತಿ, ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ಮಾಡುತ್ತಿದ್ದೇನೆ. ಎಲ್ಲರೂ ಬನ್ನಿ. ಜೀವಿಗಳ ಸಮಪಾಲು ಹದವಾಗಿ ಮುದವಾಗಿ ಸಾಗೋಣ ಪದವಾಗಿ. ಈ ಬಾರಿಯ ಅತಿಥಿ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಪೂಜಾರಿಪಾಳ್ಯದ ಯುವ ಕೃಷಿಕ ಆರ್ ಎಸ್ ನವೀನ್. ಕೃಷಿ ಪ್ರವಾಸೋದ್ಯಮ ಹಾಗೂ ಕೃಷಿ ನವೋದ್ಯಮಗಳ ಕುರಿತು ವಿಶೇಷ ಮಾಹಿತಿ, ಸಾವಯವ ಉತ್ಪನ್ನ ಹಾಗೂ ಎರೆಗೊಬ್ಬರದ ಪ್ರದರ್ಶನ ಹಾಗೂ ಮಾರಾಟ, ಕೃಷಿ ರತ್ನ ಪ್ರಶಸ್ತಿ ಪ್ರದಾನ ಈ ಬಾರಿಯ ವಿಶೇಷ. ಬನ್ನಿ ಭಾಗವಹಿಸಿ. ಅಕ್ಟೋಬರ್ 6ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಚಿನಕುರಳಿ ಹೋಬಳಿ ರಾಗಿಮುದ್ದನಹಳ್ಳಿ ಗ್ರಾಮದ ಎಂಪಿ ಜಯರಾಮೇಗೌಡ ಹಾಗೂ ಎಂಎಚ್ ಶ್ರೀಮತಿ ಅವರ ಹೊಂಗೆ ಲಕ್ಷ್ಮಿ ಫಾರಂನಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು. ನಾವು ಇಷ್ಟೊತ್ತು ಯಾವ ತರ ವಿವಿಧ ಒಂದು ಜಲಸಂಪನ್ಮೂಲಗಳಲ್ಲಿ ನಾವು ಹೇಗೆ ಮೀನುಗಾರಿಕೆ ಮಾಡಬೇಕು ಅಂತ ಹೇಳಿ ನಾವು ತಿಳ್ಕೊಂಡಿದ್ದೀವಿ. ಹಾಗೆ ಮುಂದುವರೆದಂತೆ ಮೀನಿನ ಪ್ರಯೋಜನಗಳೇನು, ಏನಕ್ಕೆ ನಾವು ಮೀನು ಕೃಷಿನ ಮಾಡಬೇಕು ಅಂತಂದರೆ, ಏನಕ್ಕೆ ಅಂತಂದರೆ ಇದರಿಂದ ನಮಗೆ ಒಂದು ಆಹಾರ ಭದ್ರತೆ ಅನ್ನೋದು ಸಿಗುತ್ತೆ. ಹಿಂದಿನ ಕಾಲದಲ್ಲಿ ಎಲ್ಲರೂ ಏನು ಮಾಡ್ತಾಯಿದ್ರು, ಏನು ನೈಸರ್ಗಿಕವಾಗಿ ಏನು ಜಲಸಂಪನ್ಮೂಲಗಳಿತ್ತು ಈ ನದಿಗಳಲ್ಲಿ ಕೆರೆಗಳಲ್ಲಿ ಅಂಥದ್ರಲ್ಲಿ ಮಾತ್ರ ಮೀನು ಹಿಡ್ಕೊಂಡು ಅವರು ತಿಂತಾಯಿದ್ರು. ಈಗ ಜನಸಂಖ್ಯೆ ಜಾಸ್ತಿ ಆಗಿದೆ, ಈ ಜನಸಂಖ್ಯೆಗೆ ನಾವು ಮೀನು ಅಥವಾ ತುಂಬಾ ಕಡಿಮೆ ದುಡ್ಡಿನಲ್ಲಿ ಸಿಗುವಂತ ಪ್ರೋಟೀನ್ ಅಂದ್ರೆ ಅದು ಫಿಶ್. ಸೊ ಫಿಶ್ನ ಒದಗಿಸೋದಿಕ್ಕೆ ಅಷ್ಟು ಆಗೋದಿಲ್ಲ. ಸೊ ಆಹಾರ ಭದ್ರತೆಗಾಗಿ ನಾವು ಇದನ್ನ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಉತ್ಪಾದನೆಯನ್ನ ಮಾಡಬೇಕಾಗುತ್ತೆ. ಸೊ ಅದರಿಂದ ಈ ಪ್ರೋಟೀನ್ನ ಒಂದು ಮೂಲ ಆಗಿರೋದ್ರಿಂದ ನಾವು ಕಡಿಮೆ ದುಡ್ಡಿನಲ್ಲಿ ಜನಕ್ಕೆ ಪೌಷ್ಟಿಕ ಆಹಾರನ ನಾವು ಒದಗಿಸ್ಬೋದಾಗಿರುತ್ತೆ. ಇದೊಂದು ಆಹಾರ ಭದ್ರತೆನೂ ಕೂಡ ಕಲ್ಪಿಸ್ತೀವಿ. ಇದರಿಂದ ಏನಾಗುತ್ತೆ, ನಮಗೆ ಮೀನನ್ನು ತಿನ್ನೋದ್ರಿಂದ ನಮಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಂತ ಸಿಗುತ್ತೆ, ವಿಟಮಿನ್ ಸಿಗುತ್ತೆ, ಮಿನರಲ್ ಸಿಗುತ್ತೆ. ವಿಟಮಿನ್ನಲ್ಲಿ ವಿಟಮಿನ್ ಡಿ, B12, ಮತ್ತು ಮಿನರಲ್ಸಲ್ಲಿ ಜಿಂಕು, ಐಯನ್ನು, ಇದೆಲ್ಲ ಸಿಗೋದ್ರಿಂದ ಪೌಷ್ಟಿಕಾಂಶಗಳು ನಾವು ಮೀನನ್ನು ಒಂದು ಪೌಷ್ಟಿಕ ಆಹಾರ ಅಂತ ಹೇಳಿ ಕರಿತೀವಿ. ಹಾಗೆಯೇ ನೀವು ಇತ್ತೀಚೆಗೆ ನೋಡಿರ್ಬೋದು, ಎಲ್ರಿಗೂ ಹೃದಯ ಸಂಬಂಧಿತ ಕಾಯಿಲೆಗಳಿರುತ್ತೆ. ಸೊ ಮೀನು ಹೃದಯ ಸಂಬಂಧಿತ ಕಾಯಿಲೆಗಳನ್ನ ಮತ್ತು ರಕ್ತ ಒತ್ತಡನ ಕಡಿಮೆ ಮಾಡಿಸೋದಕ್ಕೆ ಕೂಡ ಮೀನಿನ ಸೇವನೆಯಿಂದ ನಾವು ಸಹಾಯ ಆಗುತ್ತೆ. ಹಾಗೆಯೇ ದೀರ್ಘಕಾಲದ ರೋಗಗಳಿರುತ್ತೆ, ಕಾಯಿಲೆಗಳಿರುತ್ತೆ, ಈಗ ಒಂದು ಡಿಪ್ರೆಷನ್ ಆಗಿರ್ಬೋದು, ಮತ್ತೆ ನಮ್ದು ರೋಗ ನಿರೋಧಕ ಶಕ್ತಿ ಆಗಿರ್ಬೋದು, ಕಣ್ಣಿನ ಒಂದು ದೃಷ್ಟಿನ ಉತ್ತಮ ಪಡಿಸ್ಕೊಳ್ಳೋದಕ್ಕೋಸ್ಕರ ಕೂಡ ನಾವು ಮೀನಿನ ಸೇವನೆಯನ್ನ ಮಾಡ್ಬೋದು. ಆಹಾರದ ಜೊತೆಗೆ ಆರ್ಥಿಕ ಲಾಭನೂ ಕೂಡ ತಂದ್ಕೊಡೋದ್ರಿಂದ ನಾವು ಮೀನು ಕೃಷಿನ ನಾವು ಮಾಡೋದ್ರಿಂದ ತುಂಬಾ ಉಪಯೋಗನೂ ಆಗುತ್ತೆ. ಈಗ ತುಂಬಾ ಜನಕ್ಕೆ ಉದ್ಯೋಗ ಅವಕಾಶಗಳು ಸಿಗುತ್ತೆ. ಎಲ್ಲರೂ ಸರ್ಕಾರಿ ನೌಕರಿನೇ ಉದ್ಯೋಗ ಅವಕಾಶ, ಉದ್ಯೋಗ ಅಂತಂದ್ರೇನೆ ಎಲ್ರಿಗೂ ಏನೋ ಒಂದು ಕಾನ್ಸೆಪ್ಟ್ ಇದೆ ಅಂತಂದ್ರೆ ಸರ್ಕಾರಿ ನೌಕರಿ, ಉದ್ಯೋಗ ಅನ್ನೋದು ಬರೀ ಸರ್ಕಾರಿ ನೌಕರಿಗೆ ಮಾತ್ರ ಸೀಮಿತ ಆಗಬಾರ್ದು. ಒಂದು ಕೃಷಿ ಮಾಡೋದು ಕೂಡ ಉದ್ಯೋಗ, ಮನೇಲಿ ಕೆಲಸ ಮಾಡೋದು ಕೂಡ ಒಂದು ಉದ್ಯೋಗನೇ. ಸೊ ಎಲ್ಲಾ ತರದ ಉದ್ಯೋಗನ ಉದ್ಯೋಗ ಅಂತ ನಾವು ಹೇಳಬೇಕು. ಹೇಳಿದಾಗ ಮೋಸ್ಟ್ಲಿ ಈಗಿನ ಎಲ್ಲಾ ರೈತರಿಗೂ ಅದೊಂದು ಉದ್ಯೋಗ ಅಂತ ಅನ್ನಿಸ್ಬೋದು. ಎಲ್ಲರೂ ಸುಮ್ಮನೆ ಕೃಷಿನ ನಾವು ಉದ್ಯೋಗ ಅಂತ ಕನ್ಸಿಡರ್ ಮಾಡಿ ನಾವು ಬೆಳೆದಾಗ ಮೋಸ್ಟ್ಲಿ ಆ ಒಂದು ಆತ್ಮೀಯತೆ ಜೊತೆಗೆ ಉದ್ಯೋಗನೂ ಸೇರ್ಕೊಂಡಾಗ ನಾವು ಹೆಚ್ಚಿನ ಲಾಭನ ನಾವು ಮಾಡ್ತೀವಿ ಅಂತ ಅನಿಸುತ್ತೆ. ನಮ್ಮದು ಮೀನುಗಾರಿಕೆ ಬರೀ ಬೆಳೆದು ಇಲ್ಲಿರೋದಕ್ಕೆ ಮಾತ್ರ ಅಲ್ಲ, ನಾವು ದೇಶ ವಿದೇಶಗಳಿಗೂ ನಾವು ಮೀನನ್ನ ಬೆಳೆದು ನಾವು ರಫ್ತು ಮಾಡಿ ನಾವು ಅದರಿಂದನೂ ಕೂಡ ಲಾಭನ ನಾವು ಪಡ್ಕೋಬೋದು. ಈಗಲೂ ಕೂಡ ನಾವು ನಮ್ಮದು ಆರ್ಥಿಕತೆಗೆ ನಮ್ಮದು ಮೀನುಗಾರಿಕೆಯಿಂದ ನಮ್ಮದು ಅದೊಂದು ಸ್ವಲ್ಪ GDPಗೂ ಕೂಡ ನಾವು ಮೀನು ಕೃಷಿಯಲ್ಲಿ ನಾವು ಕಾಂಟ್ರಿಬ್ಯೂಟ್ ಮಾಡ್ತಿದ್ದೀವಿ. ಸೊ ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮೀನು ಕೃಷಿನ ಅಳವಡಿಸ್ಕೋಬೇಕು. ಆಗ ಸಮಗ್ರ ಮೀನು ಕೃಷಿನಲ್ಲಿ ಕೃಷಿ ಜೊತೆಗೆ ಮೀನುಗಾರಿಕೆಯನ್ನು ಮಾಡಿದಾಗ ನಾವು ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಆದಾಯನ ನಾವು ಪಡ್ಕೋಬೋದಾಗಿರುತ್ತೆ. ಬಟ್ ಇದನ್ನ ಮಾಡಿದಾಗ ಬರೀ ನಾವು ಇದುವರೆಗೂ ಲಾಭ ಲಾಭ ಅಂತ ಮಾತ್ರ ಮಾತಾಡ್ತಿರ್ತೀವಿ. ಸೊ ಇದನ್ನೆಲ್ಲ ನಾವು ಮಾಡಬೇಕಾದಾಗ ನಮಗೆ ನಮ್ಮದೇ ಆದಂಥ ಕೆಲವು ಸವಾಲುಗಳು ಕೂಡ ಬರುತ್ತೆ ಮೀನುಗಾರಿಕೆನ ಮಾಡಬೇಕಾದ್ರೆ. ಬಟ್ ನಮ್ದ್ರಲ್ಲಿ ಮೀನುಗಾರಿಕೆನಲ್ಲಿ ಏನಂತಂದ್ರೆ ಮೀನುಗಳಿಗೆ ರೋಗ ಬಂದು ಸತ್ತೋಗೋದು ಸ್ವಲ್ಪ ತೀರಾ ಕಡಿಮೆ, ಎಲ್ಲೋ ಅಲ್ಲೊಂದು ಇಲ್ಲೊಂದು ಆಗುತ್ತೆ. ಅಂದ್ರೆ ಕೆರೆಗಳಲ್ಲೂ ಸತ್ತೋಗಲ್ಲ, ಯಾವಾಗ ಹೊಸ ನೀರು ಬರುತ್ತೆ, ಹೊಸ ನೀರು ಬಂದಾಗ ಸ್ವಲ್ಪ ಟರ್ಬೀಡ್ ಆಗುತ್ತೆ, ಗಿಲ್ಚೋಕ್ ಆಗುತ್ತೆ, ಆಗ ಸ್ವಲ್ಪ ಮರಣ ಹೊಂದುತ್ತೆ. ಬಿಟ್ರೆ ಸೊ ಬೇರೆ ಟೈಮಲ್ಲೆಲ್ಲ ಕೆರೆಗಳಲ್ಲೂ ಅಷ್ಟೇನೆ, ಒಂದು ನೀರಿನ ಕ್ವಾಲಿಟಿಯಿಂದ ಸ್ವಲ್ಪ ಸಾಯುತ್ತೆ, ಬಿಟ್ರೆ ರೋಗ ಬಂದು ಸಾಯೋದು ಎಲ್ಲ ತೀರಾ ಕಡಿಮೆ ಕಲ್ಚರ್ ಇದರಲ್ಲಿ. ಅದಕ್ಕೋಸ್ಕರ ನಾನು ಹೇಳೋದು ಅಂತಂದರೆ ಮೀನಿಗೆ ರೋಗನೂ ನೀವು ನಿವಾರಣೆ ಮಾಡಬೇಕು, ನೀರಿನ ಗುಣಮಟ್ಟನ ಕಾಪಾಡ್ಕೋಬೇಕು, ಕಲ್ತ್ಕೊಳ್ಳೋದು ಸ್ವಲ್ಪ ಅದು ನೀವು ಹೆಚ್ಚಿನ ಜ್ಞಾನನ ಅಲ್ಲಿ ಹರಿಸ್ಬೇಕಾಗುತ್ತೆ. ಹಾಗೆ ಕೂಡ ತಾಂತ್ರಿಕ ಜ್ಞಾನದ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಂಡು ನೀವು ಹತ್ತಿರದ ಕಚೇರಿನಲ್ಲಿರೋರನ್ನ ನೀವು ಸಂಪರ್ಕಿಸಿ ನಿಮಗೇನಾದರೂ ಪ್ರಾಬ್ಲಮ್ ಆಗ್ತಿದೆ ಅನಿಸಿದಾಗ ನೀವು ಅವ್ರಿಗೆ ಫೋನ್ ಮಾಡಿ ಕರೆಸಿ ನೀವು ಒಂದು ಮಾಹಿತಿನ ಪಡ್ಕೊಂಡು ಅರಿವಿನ ಪಡ್ಕೊಂಡು ನೀವು ಮೀನು ಕೃಷಿನ ಮಾಡ್ತಾ ಹೋಗ್ಬೋದು. ಹಾಗೆಯೇ ಈಗ ಎಲ್ರಿಗೂ ಗೊತ್ತಿರುತ್ತೆ, ಕೆರೆನ ಒಂದು ತಗೊಂಡ್ಮೇಲೆ ನಿಮಗೆ ಕೆರೆಗಳಲ್ಲಿ ಒಂದು ಕ್ಯಾಟ್ ಫಿಶ್ ಅಂತಲೂ ಸಿಗುತ್ತೆ, ಆ ಕಿ ಫಿಶ್ಗಳನ್ನೆಲ್ಲ ಯಾರು ಸೇವನೆಯೂ ಮಾಡಬಾರ್ದು, ಮಾರಾಟನೂ ಮಾಡಬಾರ್ದು. ಅದು ಕೂಡ ನಿಷೇಧ ಇರೋದ್ರಿಂದ ಯಾರನ್ನು ಕ್ಯಾಟ್ ಫಿಶ್ ಸೇವನೆಯನ್ನು ಮಾಡಬೇಡಿ, ಹಾಗೆ ಅದನ್ನು ಹಿಡಿಯಲೂ ಬೇಡಿ, ಮಾರಾಟನೂ ಮಾಡಬೇಡಿ ಅಂತ ಕೇಳ್ಕೊತೀನಿ. ಹಾಗಾದರೆ ನೀವು ಕೇಳ್ಬೋದು, ಹಾಗಾದರೆ ಮೇಡಮ್ ಕೆರೆಯಲ್ಲಿ ಮೀನು ಸಿಗುತ್ತೆ, ನಾವು ಏನು ಮಾಡಬೇಕು ಹಾಗಾದರೆ. ಸೊ ಕಲ್ಚರ್ ಸ್ವಂತ ಪಾಂಡಲ್ಲಿ ಮಾಡೋದನ್ನಂತೂ ನಾವು ನಿಷೇಧ ಮಾಡಿದ್ದೀವಿ, ಅದನ್ನು ಯಾರೂ ಮಾಡಲೂಬಾರ್ದು, ಇದು ಮಾಡಬಾರ್ದು. ಬಟ್ ಕೆರೆಗಳಲ್ಲೆಲ್ಲ ಸಿಕ್ಕಿದಾಗ ನಾವೇನು ಹೇಳ್ತೀವಿ ಅಂದರೆ ಮೀನನ್ನ ಸಿಕ್ಕಿದಾಗ ಹೂತಾಕ್ಬಿಡಿ, ಸಾಯಿಸ್ಬಿಡಿ ಅಂತ ಹೇಳ್ತೀವಿ, ಹೊರತು ನಾವು ಅದನ್ನು ಮಾರಾಟ ಮಾಡೋದನ್ನ ನಿಷೇಧ ಮಾಡಿದ್ದೀವಿ. ಯಾಕಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಕ್ಯಾಟ್ ಫಿಶ್ನ ನಾವೇನಕ್ಕೆ ನಿಷೇಧ ಮಾಡಿದ್ದೀವಿ ಅಂತ. ಕ್ಯಾಟ್ ಫಿಶ್ ಅಂದರೆ ಏನಂತಂದರೆ ಅದನ್ನು ಏನು ಹಾಕಿದ್ರೂ ತಿನ್ನುತ್ತೆ, ನಮ್ದು ಏನೀಗ ಕಟ್ಲಾ ರೋಹು ಎಲ್ಲ ಅದೆಲ್ಲ ಫಿಲ್ಟರ್ ಫೀಡರ್ಸ್ ಅಂತ ಹೇಳ್ತೀವಿ. ಏನು ಅಲ್ಲಿ ಬೆಳೆಯುವಂಥ ಒಂದು ಪ್ಲ್ಯಾಂಕ್ಟೋನು ಝೂ ಪ್ಲ್ಯಾಂಕ್ಟೋನ ತಿನ್ಕೊಂಡು ಬದುಕುವಂಥ ಮೀನುಗಳು. ಇದು ಹಾಗಲ್ಲ, ನೀವು ಒಂದು ಕೋಳಿ ವೇಸ್ಟ್ ಹಾಕಿದ್ರೂ ತಿನ್ನುತ್ತೆ, ಅದು ಏನು ಹಾಕಿದ್ರೂ ತಿನ್ನುತ್ತೆ. ಈಗ ಏನೋ ಕೋಳಿಗೆ ರೋಗ ಬಂದಿರುತ್ತೆ, ಅದನ್ನ ಹಾಕಿ ಕಲ್ಚರ್ ಮಾಡಿರ್ತಾರೆ, ನೀವು ಅದನ್ನು ತಿಂದಾಗ ಕೋಳಿಗಿರೋ ಅಂಥ ಒಂದು ರೋಗ ಫಿಶ್ಗೂ ಬರುತ್ತೆ ಅಂದರೆ ಅದೆಲ್ಲ ಅಕ್ಯುಮುಲೇಟ್ ಆಗಿ ಸಣ್ಣ ಸಣ್ಣ ಪ್ರಮಾಣದಲ್ಲೇ ತಿಂದರೂ ಅಕ್ಯುಮುಲೇಟ್ ಆಗಿ ಆಗಿ ಆಗಿ ಅದೇನಾಗುತ್ತೆ ಅದರಲ್ಲೂ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಅದರಲ್ಲಿನೂ ಕೂಡ ಕೆಮಿಕಲ್ಸು, ರಾಸಾಯನಿಕಗಳು ಅಥವಾ ಒಂದು ಏನದಕ್ಕೆ ರೋಗ ಇರುತ್ತೆ ಅದರಲ್ಲಿ ಡೆಪಾಸಿಟ್ ಆಗಿರೋದ್ರೆ ಅದನ್ನು ನೀವು ತಿಂದಾಗ ಕೂಡ ನಿಮಗೆ ಅದು ಆರೋಗ್ಯಕ್ಕೆ ತೊಂದರೆ ಉಂಟಾಗುತ್ತೆ. ಹಾಗೆಯೇ ಅದು ತುಂಬ ಕಾರ್ನಿವೋರಸ್ ಫಿಶ್ ಆಗಿರೋದ್ರಿಂದ ನಾವು ಅದನ್ನು ಸೇವನೆಯನ್ನು ಮಾಡಬಾರ್ದು ಅಂತ ಹೇಳ್ತೀವಿ. ಟಿ ನರಸೀಪುರ ತಾಲೂಕಲ್ಲಿ ಯಾವ ರೀತಿ ಮೀನು ಕೃಷಿ ಅಭಿವೃದ್ಧಿ ಆಗಿದೆ? ಟಿ ನರಸೀಪುರ ತಾಲೂಕಿನಲ್ಲಿ ಟೋಟಲ್ ಈಗ 12 ಕೆರೆಗಳಿದೆ ಸರ್. ಅಂದರೆ ಗ್ರಾಮ ಪಂಚಾಯಿತಿ ಕೆರೆಗಳು ಒಂದು 40 ಗ್ರಾಮ ಪಂಚಾಯಿತಿ ಕೆರೆ ಇದೆ. ಪ್ರೈವೇಟ್ ಫಾರ್ಮರ್ಸಲ್ಲಿ ಒಂದು 5 ಹೆಕ್ಟೇರ್ ಮೀನು ಅಂದರೆ ಸ್ವಂತ ಜಮೀನಲ್ಲಿ ಪಾಂಡ್ ಕೂಡ ಮಾಡ್ಕೊಂಡಿದ್ದಾರೆ. ಹಾಗೆ ಈಗ ನಾವು ಹೇಳ್ದಂಗೆ ತಿಲಾಪಿಯ ಮೀನು ಮರೀನ ಕೂಡ ಕೊಡ್ತಾ ಇದ್ದೀವಿ ಕೃಷಿ ಹೊಂಡಗಳಿಗೆ. ಸೊ ಈಗ ಸದ್ಯಕ್ಕೆ ನಾವು ಒಂದು 10 ಜನಕ್ಕೆ ಕೃಷಿ ಹೊಂಡದವ್ರನ್ನ ತಗೊಂಡು ಅವರಿಗೆ ಕೂಡ ನಾವು ವಿತರಣೆನ ಮಾಡ್ತಿದ್ದೀವಿ. ಹಾಗೆ ನಮ್ಮದ್ರಲ್ಲಿ 56 ಕಿಲೋಮೀಟರ್ ನದಿ ಭಾಗ ಇದೆ ಸರ್. ನಮ್ಮದ್ರಲ್ಲಿ ಅಲ್ಲಿ ಸ್ವಲ್ಪ ಜಾಸ್ತಿ ಮೀನುಗಾರರು ಇದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ತಲಕಾಡಿಗೆ ಹೋಗಿರ್ತಾರೆ ಎಲ್ಲರೂ. ಆ ಒಂದು ತಲಕಾಡು, ಎಮ್ಗೆ, ಆ ಕಡೆ ಮಾವನಹಳ್ಳಿ, ಹಾಗೆ ಮುಂದೆ ಹೋದರೆ ಮೇದಿನಿ, ಅಲ್ಲಿ ಎಲ್ಲ ತುಂಬ ಮೀನುಗಾರರು ಇದ್ದಾರೆ ಸರ್. ನಮ್ದೇ ಟೌನ್ನಲ್ಲೂ ಕೂಡ ಒಂದು ಕಪಿಲಾ ನದಿ ಹರಿಯುತ್ತೆ, ಇಲ್ಲೂ ಕೂಡ ಒಂದಷ್ಟು ಮೀನುಗಾರರಿದ್ದಾರೆ. ಸೊ ತುಂಬ ನದಿ ಮೀನುಗಾರಿಕೆನಲ್ಲಿ ಮೀನುಗಾರರನ್ನ ತುಂಬ ನೋಡ್ತೀವಿ ಸರ್ ನಾವು ಅಲ್ಲಿ. ಅಂದ್ರೆ ಅಲ್ಲೂ ಕೂಡ ಮೀನುಗಾರಿಕೆ ಅಭಿವೃದ್ಧಿ ಆಗ್ತಾ ಇದೆ ಸರ್. ಮೊದಲಿಂದ ತಳಿಗಳನ್ನ ಬೆಳೆಯೋ ಪ್ರಯತ್ನ